ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಿಮಗೆ ಸರ್ ಈಗ ಮಲ್ಲಿಗೆ ಕೃಷಿ ಮಾಡಬೇಕಾದ್ರೆ ಮೊದಲು ನೀವು ಏನು ಮಾಡ್ತಾ ಇದ್ರಿ ಸರ್? ಈ ಒಂದು ಕೃಷಿಗೆ ನಿಮ್ಗೆ ಮಾಡ್ಲಿಕ್ಕೆ ಪ್ರೇರಣೆ ಹೇಗೆ ಹೇಳ್ಬಹುದ ಸರ್? ಒಂದು ನಿಮ್ಮ ಪರಿಚಯ ಹಾಗೂ ಅನುಭವ. ಸರ್ ನನ್ನ ಪರಿಚಯ, ನಾನು ಕೆ ಮೋನಪ್ಪ ಪೂಜಾರಿ ಅಂತೇಳಿ, ಕೆರೆಮಾರ ಮನೆ ಕಾವು ಅಂಚೆ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ. ನಾನು ಪಿ ಯು ಸಿ ಜಿ ಡಿ ಸಿ ಮಾಡಿ ನನಗೆ ಉದ್ಯೋಗ ಸರಿಯಾದ ವ್ಯವಸ್ಥೆ ನನಗೆ ಸಿಕ್ಕ, ಆದ್ದರಿಂದ ನಾನು ಉಡುಪಿ ಎಂಬಲ್ಲಿಗೆ ಖಾಸಗಿ ಬಸ್ಸಲ್ಲಿ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೆ. ಸಾಧಾರಣ ಒಂದು 10-12 ವರ್ಷ ಕೆಲಸ ಮಾಡ್ತಾ ಇದ್ದೆ. ಆಗ ನಾನು ಹೋಗ್ತಿರುವ ಬಸ್ಸಿನಲ್ಲಿ, ಖಾಸಗಿ ಬಸ್ಸಿನಲ್ಲಿ ಮಲ್ಲಿಗೆಯನ್ನು ಕಟ್ಟಿ ಹಾಕುವ ವ್ಯವಸ್ಥೆಯನ್ನು ಅಲ್ಲಿ ಊರಿನವರೆಲ್ಲ ಹಾಕ್ತಿದ್ರು. ಅದನ್ನು ತಂದು ನಾವು ಸಿಟಿಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು. ಸ್ವಲ್ಪ ನಾನು ಆ ಮೂಡುಬೆಳ್ಳೆ ಲೈನಲ್ಲಿ ಕೂಡ ಹೋಗ್ತಾ ಇದ್ದೆ ಬಸ್ಸಲ್ಲಿ, ಅಲ್ಲಿ ಕೂಡ ಮಲ್ಲಿಗೆ ಹೂವನ್ನು ಹಾಕ್ತಿದ್ರು. ಮತ್ತು ಶಂಕರಪುರ ಮಲ್ಲಿಗೆ ಮತ್ತು ಉಡುಪಿ ಮಲ್ಲಿಗೆ ಅಂತೇಳಿ ಹೆಸರು ಕೇಳುವುದನ್ನು ಕೇಳಿದ್ದೇನೆ ನಾನು ತುಂಬ ಸಲ. ಅದು ಅನಿವಾರ್ಯ ಏನೋ ಆಯಿತು ನನಗೆ. ನಾನು ಕೃಷಿ ಭೂಮಿಗೆ ಅಂತೇಳಿ ಕೃಷಿ ಮಾಡಲಿಕ್ಕೆ ಅಲ್ಲಿಂದ ಬಿಟ್ಟು, ನನ್ನ ಹಿರಿಯರು ಅಮ್ಮನವರ ಮಾತಿನ ಪ್ರಕಾರ ನಾನು ನೀನು ಇಲ್ಲೇ ನಿಲ್ಲಬೇಕಂತ ಹೇಳಿದ ಪ್ರಕಾರ ನಾನು ಇಲ್ಲಿ ಊರಿಗೆ ಬಂದಿದ್ದೇನೆ. ಊರಿಗೆ ಬಂದು ಕೃಷಿ ಮಾಡುವಂಥ ಒಂದು ಆಲೋಚನೆ ಮಾಡಿ ಆಲೋಚನೆಗೆ ಕೃಷಿಗೆ ಇಳಿದಿದ್ದೇನೆ. ಅದು ಕೂಡ ಯಾಕೆ ಇಳಿದಿದ್ದೇನೆ ಅಂದರೆ, ಬರೇ ನಮ್ಮಲ್ಲಿ ಸ್ವಲ್ಪ ತೋಟ ಇದ್ದು ಮತ್ತೆಲ್ಲ ಗದ್ದೆ ಇತ್ತು. ಗದ್ದೆಯಲ್ಲಿ ಏನು ಅಷ್ಟು ಆದಾಯ ಬರುವುದಿಲ್ಲ. ಆದಾಯ ಬರದಿದ್ದರೆ ಇನ್ನೂ ಹೆಚ್ಚಿನ ಕೃಷಿ ಮಾಡಿದರೆ ಏನಾಗ್ತದೆ, ಅದರಲ್ಲಿ ಮಾಡಿದರೆ ಏನು ಇಂಪ್ರೂವ್ ಆಗುವುದಿಲ್ಲವೋ ಅಂತ ಹೇಳಿ ನೋಡಿ ನಾನು ಕೃಷಿ ಮಾಡಲಿಕ್ಕೆ ಇಳಿದಿದ್ದೇನೆ. ಅನಂತರ ಒಳ್ಳೆ ಕೃಷಿ, ಒಳ್ಳೊಳ್ಳೆ ವ್ಯವಸ್ಥೆ, ಸ್ವಲ್ಪ ಪಿ ಯು ಸಿ ಜಿ ಡಿ ಸಿ ಎಲ್ಲ ಆದ ಅನುಭವ ಇದ್ದ ಕಾರಣ ನೋಡು, ಹಣ ಇಲ್ಲೇ ಮಾಡಲಿಕ್ಕೆ ಯಾಕೆ ಆಗುವುದಿಲ್ಲ ಮನುಷ್ಯನಿಗೆ? ಸರ್ಕಾರಿ ನೌಕರಿ ಇಟ್ಕೊಂಡು ಖಾಸಗಿ ನೌಕರಿ ಮಾಡೋದರಿಂದ ನಮ್ಮ ಭೂಮಿಯಲ್ಲಿ ಮಾಡಿದರೆ ಏನಾಗ್ತದೆ ಅಂತೇಳಿ ನಾನು ಬೇರೆ ಬೇರೆ ತರಬೇತಿ, ಕೃಷಿ ಇಲಾಖೆ ತರಬೇತಿ, ತೋಟಗಾರಿಕೆ ತರಬೇತಿ, ಎಲ್ಲಿ ತರಬೇತಿ ಆಗ್ತದೆ ಅಲ್ಲಿಗೆ ನಾನು ಹೋಗ್ತಿದ್ದೆ. ಯಾಕಂದರೆ ನನಗೆ ಫಸ್ಟಿಗೆ ನಮಗೆ ಮಾಹಿತಿ ಇರುವುದಿಲ್ಲ. ಯಾವುದು ಯಾರು ಯಾರಿಂದ ನೋಡಿ ತಿಳಿಬೇಕಷ್ಟೇ ಅಲ್ಲದೆ ಮಾಹಿತಿ ಇಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾನು ತರಬೇತಿಗೆ ಹೋಗ್ತಿದ್ದೆ. ಅನಂತರ ನನಗೆ ಒಂದು ಪಂಚಾಯತ್ ಮೆಂಬರು ಸಿಕ್ಕಿತ್ತು ಅಲ್ಲಿ. ಅಲ್ಲಿ ನಮ್ಮ ಲೋಕಲ್ ಅರಿರಕ ಗ್ರಾಮ ಪಂಚಾಯತ್ ಎಂಬಲ್ಲಿ ನನಗೊಂದು ಖಾಸಗಿ ಪಂಚಾಯತ್ ಸದಸ್ಯತ್ವ ಕೂಡ ಸಿಕ್ಕಿತ್ತು. ಅದರಲ್ಲಿ ನಾನು ಅವಿರೋಧ ಆಯ್ಕೆಯಾಗಿದ್ದೇನೆ. ಹಾಗೆ ನನಗೆ ಅದು ಮತ್ತು ಸಪೋರ್ಟಾಗಿ ನಮಗೆ ಕೃಷಿ ಮಾಡಲಿಕ್ಕೆ ಅನುಭವ ಬಂತು. ಮತ್ತು ಈಗ ಮಲ್ಲಿಗೆ ಕೃಷಿ ಅಂತ ಹೇಳುವಾಗ ನೀವು ಮೊದಲಾಗಿ ಹೇಳಿದ್ದು ನೀವು ಬಸ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರಿ. ಸೊ ಅಲ್ಲಿ ಏನು ಮಲ್ಲಿಗೆಯನ್ನು ನಿಮ್ಮ ಬಸ್ಸಲ್ಲಿ ಕೊಡ್ತಾ ಇದ್ರ, ಆ ಸಂದರ್ಭದಲ್ಲಿ ನೀವು ಅದನ್ನು ಮಾರ್ಕೆಟಿಗೆ ಕೊಡ್ತಾ ಇದ್ರಿ ಕೊಂಡೋಗಿ. ಸೊ ಆ ಒಂದು ಆ ನಂಟು ನಿಮ್ಮನ್ನು ಆ ಕೃಷಿ ಮಲ್ಲಿಗೆ ಕೃಷಿಗೆ ಒಲವು ತೋರಿಸಿತು ಅಂತೇಳಿ ಹೇಳ್ಬೋದು. ಖಂಡಿತ ಖಂಡಿತ. ಈ ಮಲ್ಲಿಗೆ ಕೃಷಿ ಎಷ್ಟು ಒಂದು ಗಿಡಗಳನ್ನು ನೆಟ್ಟಿದ್ದೀರಾ ಸರ್ ನಿಮ್ಮ ಜಾಗದಲ್ಲಿ? ನನ್ನ ಜಾಗದಲ್ಲಿ ಒಂದು 15 ಸೆನ್ಸ್ ಜಾಗ ಇರ್ಬೋದು. ಆ ಜಾಗದಲ್ಲಿ ಸಾಧಾರಣ ಒಂದು 50-60 ಗಿಡ ನೆಟ್ಟಿದ್ದೇನೆ. ಈಗ 60 ಗಿಡ ನನ್ನ ಕೈಯಲ್ಲಿ ಉಂಟು. ಈಗ 60 ಗಿಡದಲ್ಲಿ ಸಾಧಾರಣ ಮಲ್ಲಿಗೆ ಆಗುವುದಾದರೆ ಕಡಿಮೆಯಲ್ಲಿ ಒಂದು 10 ಅಟ್ಟಿ ಮಲ್ಲಿಗೆ ಬರ್ತದೆ. 10 ಅಟ್ಟಿ ಮಲ್ಲಿಗೆ ಈಗಿನ ಧಾರಣೆಯಲ್ಲಿ ಒಂದು 500 ರೂಪಾಯಿಗೆ ಹೋದರೂ 10 ಅಟ್ಟಿಗೆ 5,000 ರೂಪಾಯಿ ಇತ್ತು. ನಾವು ಹೇಳುವ ಪ್ರಕಾರ ಒಂದು ದಿನಕ್ಕೆ ದಿನಕ್ಕಂದರೆ ಮಲ್ಲಿಗೆಯಲ್ಲಿ ವೆರೈಟಿ ವ್ಯತ್ಯಾಸ ಬರ್ತದೆ. ಒಂದೊಂದು ಸಲ ಕಡಿಮೆ ಬರ್ತದೆ. ಎಷ್ಟು ಕಡಿಮೆ ಮಲ್ಲಿಗೆ ಬಂತೋ ಆವಾಗ ಧಾರಣೆ ಜಾಸ್ತಿ ಆಗ್ತದೆ. ಆ ಮಲ್ಲಿಗೆ ಜಾಸ್ತಿ ಆದ ಕೂಡಲೇ ತಕ್ಷಣ ಧಾರಣೆ ಕಡಿಮೆ ಆಗ್ತದೆ. ಆದರೆ ಎವರೇಜ್ ನಮಗೆ ಅದರಲ್ಲಿ ಬರುವ ಬೆನಿಫಿಟ್ ಖಂಡಿತ ಬಂದೇ ಬರ್ತದೆ. 1,000-2,000 ಡೈಲಿ ನಮಗೆ ಬರುವಂಥ ವ್ಯವಸ್ಥೆ ಖಂಡಿತ ಉಂಟು. ಇನ್ಕಮ್ ಅನ್ನು ನಾವು ಒಂದು ಮಲ್ಲಿಗೆ ಕೃಷಿಯಲ್ಲಿ ಮಾಡಬಹುದು. ಅದು ಒಂದು 15 ಸೆನ್ಸ್ ಜಾಗ, 15 ಸೆನ್ಸ್, ಒಂದು 5 ಸೆನ್ಸ್ ಇದ್ರು ಸಹ ಅದು ಕಡಿಮೆ ಮಾಡಬಹುದು. 30 ಮಾಡಬಹುದು. ಒಂದು 25-30 ಗಿಡ ಇದ್ರೂ ಸಾಕು. ಈಗ ನಮಗೆ ಜಾಸ್ತಿ ಮಲ್ಲಿಗೆ ಆಗುವಾಗ ನಮಗೆ ಕಟ್ಟಲಿಕ್ಕೆ ಆಗುದಿಲ್ಲ. ನಿಜವಾಗಿ ಒಬ್ಬನಿಗೆ ಮಲ್ಲಿಗೆ ಕಟ್ಟಲಿಕ್ಕೆ ನಾವು ಹೇಳಿದ್ರೆ ಹಾಗೆ ಹೀಗೆ ಅಂತ ಹೇಳಿದ್ರು, ಒಬ್ಬ ಕಟ್ಟುವುದು ಅಂದರೆ ಒಂದು 3 ಅಟ್ಟಿ ಮಲ್ಲಿಗೆ ಕಟ್ಬೋದು ದಿವಸಕ್ಕೆ. ಬೆಳಿಗ್ಗೆ ಒಂದು 9-9:30 ಕೂತ್ಕೊಂಡ್ರೆ 4-5 ಗಂಟೆ ಆಗುವಾಗ ಒಂದು 3 ಅಟ್ಟಿ ಮಲ್ಲಿಗೆ ಕಟ್ಬೋದು. ಅಷ್ಟೇ ಕಟ್ಬೋದು. ನನ್ನ ಮಿಸ್ಸಸ್ ಒಂದು 3 ಅಟ್ಟಿ ಮಲ್ಲಿಗೆ ದಿವಸಕ್ಕೆ ಕಟ್ತಾಳೆ. ಮತ್ತು ಬಾಕಿ ಎಂತ ಮಾಡೋದು? ಹೆಚ್ಚು ಮಲ್ಲಿಗೆ ಇದ್ದರೆ ಏನು ಮಾಡೋದಂದರೆ ಅದು ಆಸುಪಾಸಿನ ಅವರಿಗೆ, ಅವರ ಮುಖಾಂತರ ನಾವು ಅಲ್ಲಿಗೆ ತೆಗೊಂಡು ಹೋಗಿ, ಅವರ ಮನೆಗೆ ತೆಗೊಂಡು ಹೋಗಿ ಕೊಟ್ಟು ನಂತರ ಸಂಜೆ 3 ಗಂಟೆಗೆ ಅದರಲ್ಲಿ ತರುವಂಥ ವ್ಯವಸ್ಥೆಯನ್ನು, ಮತ್ತು ಅದರಲ್ಲಿ ನಮ್ಮ ಧಾರಣೆಯಲ್ಲಿ ಅವರಿಗೆ ಸ್ವಲ್ಪ ಅರ್ಧ ಕೊಡುವ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಕೊಂಡು ಒಂದು 10 ಅಟ್ಟಿ ಮಲ್ಲಿಗೆ ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಇನ್ನೊಬ್ಬರಿಗೆ ಅದನ್ನು ಕೆಲಸ ಕೂಡ ಇದ್ದೀರಿ ಮಲ್ಲಿಗೆ ಕೃಷಿಯಿಂದಾಗಿ. ಈಗ ಈ ಮಲ್ಲಿಗೆ ಕೃಷಿಯನ್ನು ನೀವು 15 ಸೆನ್ಸ್ ಭೂಮಿಯಲ್ಲಿ ನೆಟ್ಟಿದ್ದೀರಾ, ಒಂದಿಷ್ಟು ಗಿಡಗಳು ಒಂದು ಮಲ್ಲಿಗೆ ಹೂವನ್ನು ಕೊಡ್ತಾ ಉಂಟು ನಿಮಗೆ. ಇಲ್ಲಿ ಮಲ್ಲಿಗೆಯಲ್ಲಿ ಕೆಲವೊಂದು ವಿಧಗಳು ಉಂಟು ಅಂತ ಹೆಸರು ಕೇಳಿದ್ದೇನೆ, ಬೇರೆ ಬೇರೆ ಹೆಸರುಗಳನ್ನು ಕೇಳಿದ್ದೇನೆ. ನಿಮ್ಮ ಅನುಭವದಲ್ಲಿರುವ ಗೊತ್ತಿರುವ ಹಾಗೆ ಯಾವುದೆಲ್ಲ ಮಲ್ಲಿಗೆಯಲ್ಲಿ ವಿಧಗಳು ಉಂಟು ಸರ್? ನಾನು ನೋಡಿದ ಪ್ರಕಾರ ಉಡುಪಿ ಶಂಕರಪುರ ಮಲ್ಲಿಗೆ ಅಂತೇಳಿ ಉಂಟು, ಅದು ಫೇಮಸ್. ಆನಂತರ ಬಡ್ಕಲ ಮಲ್ಲಿಗೆ ಉಂಟು, ಮಂಗಳೂರು ಮಲ್ಲಿಗೆ ಉಂಟು. ಅದರಲ್ಲಿ ನಮಗೆ ಉತ್ತಮ ಮಲ್ಲಿಗೆ ಅಂದರೆ ಅದು ಶಂಕರಪುರ ಮಲ್ಲಿಗೆ ಉತ್ತಮ. ಅದರ ಗಿಡ ಕೂಡ ಒಳ್ಳೆಯ ರೀತಿಯಲ್ಲಿರುತ್ತೆ. ಮತ್ತು ಪರಿಮಳ ಸಣ್ಣ ಎಲೆ, ಎಲೆ ಕೂಡ ದೊಡ್ಡ ಎಲೆ ಸಣ್ಣ ಎಲೆ ಅಂತ ಉಂಟು ಅದರಲ್ಲಿ ಮಲ್ಲಿಗೆಯಲ್ಲಿ. ಇದು ಸಣ್ಣ ಎಲೆ ಇದ್ದ ಕಾರಣ ಅದು ನಮಗೆ ಒಳ್ಳೆಯ ಮಲ್ಲಿಗೆ ಅಂತೇಳಿ. ಮತ್ತು ಒಳ್ಳೆಯ ಸುವಾಸನೆ ಕೂಡ ಉಂಟು ಅದರಲ್ಲಿ. ಅದರಿಂದ ಅದನ್ನು ನಾನು ತೋಟಗಾರಿಕಾ ಇಲಾಖೆಯವರು ಅವರಂತ ಹೇಳಿದರು, ನಿಮಗೆ ಮಲ್ಲಿಗೆ ಮಾಡಿ ನಿಮ್ಮ ಭೂಮಿಯಲ್ಲಿ ಮಾಡಿದೆ, ನಿಮಗೆ ನಾನು ಹೊಸ ಮನೆ ಕಟ್ತಾ ಇರುವಾಗ ಮಾಡಿ, ಅಂಗಳದಲ್ಲಿ ಜಾಗ ಉಂಟಲ್ಲ, ನಾನು ಅದಕ್ಕೆ ಬೇಕಾದ ಸಹಕಾರವನ್ನು ಕೊಡ್ತೇನೆ ಅಂತೇಳಿ ನನಗೆ ತೋಟಗಾರಿಕೆಯಿಂದ ಆವತ್ತು ನನಗೆ ಆ ಗಿಡವನ್ನು ಕೊಟ್ಟಿದ್ದಾರೆ. ಆ ಕೊಟ್ಟದನ್ನು ಅದನ್ನು ನಾನು ಕೃಷಿ ಎಲ್ಲ ಹೋಗಿ ತರಬೇತಿ ಪಡೆದುಕೊಂಡು ಅನಂತರ ಅದನ್ನು ವೇಸ್ಟ್ ಮಾಡಲಿಕ್ಕಿಲ್ಲ, ಅದನ್ನು ತಂದು ನನ್ನ ಮನೆ ಹತ್ತಿರ ಅವರು ಅಂತ ಹೇಳ್ತಾರೆ. ಆ ಪ್ರಕಾರ ತೋಟಗಾರಿಕೆಯವರು ಹೇಳಿದ ಪ್ರಕಾರ ನಾನು ನೆಟ್ಟಿದ್ದೇನೆ. ಅದರಿಂದ ಅಲ್ಲಿಂದ 14 ವರ್ಷ ಆಯಿತು ನಾನು ನೆಟ್ಟು. ಕಡಿಮೆ ಅಂದರೆ 14 ವರ್ಷ ಆಯಿತು. ನನ್ನ ಮನೆ ಕಟ್ಟಿ ಕೂಡ 14 ವರ್ಷ ಆಯಿತು. ಮನೆ ಕಟ್ಟಿದ ನಂತರ ಆ ಎದುರು ಭಾಗದಲ್ಲಿ ಅದನ್ನು ನೆಟ್ಟು ಒಳ್ಳೆ ರೀತಿಯಲ್ಲಿ ಅದು ಮಲ್ಲಿಗೆ ಬಂದಿದೆ. ಸಾಧಾರಣ ಒಂದು ಗಿಡದಿಂದ ಒಂದು ಗಿಡಕ್ಕೆ 4 ಫೀಟ್ ದೂರ ನಾವು ಗ್ಯಾಪ್ ಇಡಬೇಕು. ಅದನ್ನು ಹೊಂಡ ಮಾಡುವಾಗ 1.5 ಫೀಟ್ ಮಾಡಿ ಆ ಹೊಂಡ ಮಾಡಿ ಆನಂತರ ಅದಕ್ಕೆ ಫಸ್ಟಿಗೆ ನಾವು ಸ್ವಲ್ಪ ಲೂಸ್ ಮನ್ ಆಗಬೇಕು. ಆನಂತರ ಹಟ್ಟಿ ಗೊಬ್ಬರ ಬೇಕು. ಹಟ್ಟಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರ, ಕೆಲವರಿಗೆ ಸಾವಯವ ಹಟ್ಟಿ ಗೊಬ್ಬರ ಇರುವುದಿಲ್ಲ, ಯಾಕಂದರೆ ನಾವು ಎಲ್ಲ ಮಾಹಿತಿ ಕೊಟ್ಟರೆ ಎಲ್ಲ ಕಡೆಯಲ್ಲಿ ಇರುವುದಿಲ್ಲ. ಇಲ್ಲಾಂದರೆ ಇದು ಸಾವಯವ ಗೊಬ್ಬರ ಆಗಬೇಕು. ಯಾವುದು ಎರೆಹುಳು ಗೊಬ್ಬರ ಆಗಿರ್ಬೋದು ಅಥವಾ ಕೈಬೇವು ನೆಲಗಡಲೆ ಹಿಂಡಿನ ಗೊಬ್ಬರ ಆಗ್ಬೋದು. ಅದನ್ನು ಮಧ್ಯಭಾಗಿ ಹಾಕಿ ಆನಂತರ ಮಣ್ಣು ತುಂಬಿಸಬೇಕು. ಮುಕ್ಕಾಲು ವಾಸಿ ಮಣ್ಣು ತುಂಬಿಸಿದ ನಂತರ ಈ ನಮ್ಮ ಒಳ್ಳೆ ಜಾತಿಯ ಗಿಡ ಮಲ್ಲಿಗೆ ಶಂಕರಪುರ ಮಲ್ಲಿಗೆ ಆಗಬೇಕು. ಒಳ್ಳೆ ಇಳುವರಿ ಬರಬೇಕಾದರೆ ಶಂಕರಪುರ ಮಲ್ಲಿಗೆದ ಗಿಡವನ್ನು ನಾವು ಚಟ್ಟಿಯಲ್ಲಿ ಮಾಡಿದ್ದು ಅಥವಾ ತೊಟ್ಟೆಯಲ್ಲಿ ಹಾಕಿದಂಥ ಗಿಡವನ್ನು ಒಳ್ಳೆ ರೀತಿಯ ಗಿಡವನ್ನು ನೋಡಿಕೊಂಡು ಅದನ್ನು ನಾವು ಅದರಲ್ಲಿ ನೆಡಬೇಕು. ಅದನ್ನು ತೊಟ್ಟೆಯಲ್ಲಿ ಕೊಯ್ದು ನೆಡಬೇಕು. ಕೊಯ್ದು ನೆಟ್ಟ ನಂತರ ಅದು ಮಲ್ಲಿಗೆ ಒಂದು 10 ದಿವಸ 15 ದಿವಸದಲ್ಲಿ ಮೊದಲೇ ಚಿಗುರುತ್ತದೆ. ಮತ್ತು ನಾವು ಸ್ವಲ್ಪ ಇದನ್ನು 15 ದಿವಸ 20 ದಿವಸ ಬಿಟ್ಟು ಅದಕ್ಕೆ ಗೊಬ್ಬರವನ್ನು ಹಾಕ್ಬೋದು. ಮತ್ತು ಗೊಬ್ಬರ ಹಾಕೋದು ಅಂದರೆ ಯಾವುದು, ನೀರು ಗೊಬ್ಬರ ಹಾಕಬೇಕು. ನಾವು ಸಾವಯವ ಸ್ಲರಿ ಮಾಡಿದಂಥ ಗೊಬ್ಬರವನ್ನು ನಾವು ಮಾಡಬೇಕು. ಯಾವುದು ಅದು ಹೇಗೆ ಅಂದರೆ, ಈ ಸೆಗಣಿ ನೀರು ಇರ್ತದೆ, ದನಗಳಾಗೆ ಗೆಂಜಲು, ಮತ್ತು ನೆಲಗಡಲೆ ಹಿಂಡಿ, ಕೈಬೇವು ಹಿಂಡಿ, ಇದನ್ನು ಒಂದು ಡ್ರಮ್ಮಿಗೆ ಹಾಕಬೇಕು. ಆ ಡ್ರಮ್ಮಿನಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ ಇಡಬೇಕು. ಒಂದು ವಾರ ಆಗುವಾಗ ಅದು ಉಳಿ ಬರ್ತದೆ ಸ್ವಲ್ಪ, ಅದರಲ್ಲಿ ಸಣ್ಣ ಕ್ರಿಮಿಗಳಾಗೆ ಆಗ್ತದೆ. ಅದಕ್ಕೆ ಅಷ್ಟೇ ನೀರು ಹಾಕಬೇಕು ವಾಪಸ್ಸು. ಅಷ್ಟು ನೀರು ಹಾಕಿ ತಿಳಿ ನೀರನ್ನು ನಾವು ಕಲಚಿ 1 ಲೀಟರ್ 2 ಲೀಟರ್, ಸಣ್ಣ ಗಿಡಕ್ಕಾದರೆ 1 ಲೀಟ್ರ್, ದೊಡ್ಡದಾದರೆ 2 ಲೀಟ್ರ್ ನೀರನ್ನು ಹಾಕಿದರೆ ಒಳ್ಳೆ ಚಿಗುರುಗಳು ಬರ್ತವೆ. ಅದು ಕೂಡ ಸಾವಯವ. ಮತ್ತು ಅದಕ್ಕೆ ಹಾಕುವಂಥ ಯಾವುದೇ ಗೊಬ್ಬರ ಇರಬಹುದು ಮಲ್ಲಿಗೆ, ರಾಸಾಯನಿಕ ಗೊಬ್ಬರ ಹಾಕಬಾರ್ದು. ಯಾವ ಸಾವಯವೇ ಕೃಷಿಗೆ ಅದನ್ನು ಹಾಕಿದರೆ ಮಾತ್ರ ಉತ್ತಮ ಅಂತೇಳಿ ನನ್ನ ಅಭಿಪ್ರಾಯ. ಅಂದರೆ ಮಣ್ಣಿಗೆ ನೀವು ಸಾವಯವ ಗೊಬ್ಬರವನ್ನು ಹಾಕಿದರೆ ಆ ಮಣ್ಣಿನ ಫಲವತ್ತತೆ ಉಳಿತದೆ. ಯಾಕೆ ಅಂತ ಹೇಳಿದ್ರೆ ರಾಸಾಯನಿಕದಲ್ಲಿ ಆ ನಮಗೆ ವರ್ಷ ಪೂರ್ತಿ ನಮ್ಮ ಮುಂದಿನ ಪೀಳಿಗೆಗೆ ಹೋಗಬೇಕು ಅಂತಾದರೆ ಆ ಮಣ್ಣಿನ ಫಲವತ್ತತೆ ಉಳಿಬೇಕು ಅಂತಾದರೆ ಸಾವಯವ ಗೊಬ್ಬರವನ್ನೇ ನಾವು ಉಪಯೋಗ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಾ. ಈಗ ಈ ಮಲ್ಲಿಗೆ ಗಿಡಕ್ಕೆ ನಿಮಗೆ ಯಾವುದಾದ್ರೂ ರೋಗ ಬಾಧಕಗಳು ಏನಾದರೂ ತೊಂದರೆ ಬಂದಿದೆ ಸರ್? ಬರ್ತದೆ, ಅದಕ್ಕೆ ರೋಗ ಎಲ್ಲ ಎಳೆ ಚುಕ್ಕಿ ರೋಗ ಅಂತ ಬರ್ತದೆ. ಮತ್ತು ಹೂಗಳನ್ನು ತಿನ್ನುವಂಥ ಒಂದು ಹುಳ ಬರ್ತದೆ ಅಲ್ಲಿ, ಸಣ್ಣ ಸಣ್ಣ ಹುಳ ತೂತು ಮಾಡಿ ಅದು ತಿಂತದೆ. ತಿನ್ನುವಾಗ ಅದು ಹುಳ ಹೂಗಳೆಲ್ಲ ಕಪ್ಪಾಗ್ತದೆ. ಅದಕ್ಕೆ ನಾವು ಅದಕ್ಕೂ ಕೂಡ ರಾಸಾಯನಿಕ ಸ್ವಲ್ಪ ಕಡಿಮೆ ಉಪಯೋಗ ಮಾಡಬೇಕು. ಅದು ಮದ್ದು ಬಿಡೋದು ನಿಂಬೆಕ್ಸ್ ಅಂತ ಹೇಳಿದೆ, ಕೈಬೇವಿನ ಎಣ್ಣೆ ನಿಂಬೆಕ್ಸ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ನಿಂಬೆಕ್ಸ್, ಅದು ಕೈಬೇವಿನ ಎಣ್ಣೆ. ಇದನ್ನು ನಾವು 15 ದಿವಸಕ್ಕೊಮ್ಮೆ ಸಿಂಪಡಣೆ ಮಾಡಬೇಕು. 2 ಲೀಟ್ರ್ ನೀರಿಗೆ 2 ಅಂಶ ಮದ್ದು ಹಾಕಿ ಅದನ್ನು ಕಲಸಿ 15 ದಿವಸಕ್ಕೊಮ್ಮೆ ಒಂದು ಬಾಟ್ಲಿ ಅಥವಾ ಒಂದು ಸ್ಪ್ರೇಯರ್ ಸಿಗ್ತದೆ, ಈಗ ಆ ಸ್ಪ್ರೇಯಲ್ಲಿ ನಾವು ಸಿಂಪಡಣೆ ಮಾಡಬೇಕು. ಅದು ಅಲ್ಲದೆ ಅದರಲ್ಲಿ ಹೋಗದಿದ್ದರೆ ಸ್ವಲ್ಪ ಮತ್ತೆ ರಾಸಾಯನಿಕ ಸ್ವಲ್ಪ ಕಡಿಮೆ ಇರುವ ಕಾಂಟ್ಯಾಕ್ಟ್ ವಿಕ್ಟರ್ ಅಂತೇಳಿ ಸಿಗ್ತದೆ, ಅದನ್ನು ಕೂಡ ಹಾಗೆ ನಾವು ಇದು ಮಾಡಿ ಸಿಂಪಡಣೆ ಮಾಡ್ಬೋದು. ಅದು 2 ಇದನ್ನು ಕೊಟ್ಟರೆ ಸ್ವಲ್ಪ ಕಂಟ್ರೋಲ್ ಎಲ್ಲ ಕಂಟ್ರೋಲ್ ಬರ್ತದೆ, ಎಲೆ ಚುಕ್ಕಿ ಕೂಡ ಬರೋದಿಲ್ಲ. ಮತ್ತೆ ಎಲೆ ಚುಕ್ಕಿ ಈ ರೋಗ ಬರುವುದು ಯಾಕೆಂದರೆ ಇದು ರಾಸಾಯನಿಕದ ಗೊಬ್ಬರ ಕೊಡುವುದರಿಂದ ಇದು ಬರುವುದು. ಈಗ ಉದಾಹರಣೆಗೆ ನಾನೇ 14 ವರ್ಷದಿಂದ ಆ ಗಿಡಬೇಕು ಬೆಳಿಬೇಕಾದ್ರೆ ಅದು ರಾಸಾಯನಿಕ ಕೊಟ್ಟರೆ ಏನೆಲ್ಲ ಆಗ್ತಿತ್ತು, ಇದು ರಾಸಾಯನಿಕ ಕೊಡಲಿಲ್ಲ ಅಲ್ಲ, ಹಾಗೆ ಒಳ್ಳೆ ರೀತಿಯಲ್ಲಿ ಉಂಟು. ವರ್ಷಕ್ಕೆ ಒಂದು 3-5 ಸಲ ನಾವು ಇದು ಮದ್ದು ಬಿಟ್ಟದು ಉಂಟು. ಅದರಿಂದ ಜಾಸ್ತಿ ನಾನು ಮದ್ದು ಬಿಡೋದಿಲ್ಲ. ಮಳೆಗಾಲದಲ್ಲಿ ಒಳ್ಳೆ ಸೊಪ್ಪು ಎಲ್ಲ ಹಸಿ ಹಸಿಯಾಗಿರುತ್ತೆ. ಮಳೆ ಬಿಟ್ಟ ನಂತರ ಬೇಸಿಗೆಯಲ್ಲಿ ಮಾತ್ರ ಮಲ್ಲಿಗೆ ಜಾಸ್ತಿ ಸಿಗುವುದು, ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ. ಅಂದರೆ ನಿರಂತರ ಮಳೆ ಬರ್ತಾ ಇದ್ದರೆ ನಿಮಗೆ ಮಲ್ಲಿಗೆ ಕೃಷಿಗೆ ಏನಾದರೂ ತೊಂದರೆ ಉಂಟಾ ಸರ್? ಹೌದು, ಮಲ್ಲಿಗೆ ನಿರಂತರ ಬಂದರೆ ಅದು ನಮಗೆ ಸ್ವಲ್ಪ ಹೆಚ್ಚು ಶಾಖ ಅಂಶ ಬೇಕಾಗ್ತದೆ ಮಲ್ಲಿಗೆ. ಅದು ಹೀಟ್ ಇದ್ದ ಪ್ರದೇಶದಲ್ಲಿ ಆಗೋದು, ಈ ತಂಪು ಇದ್ದ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಮಲ್ಲಿಗೆ ಆಗೋದು. ಎಷ್ಟು ಬಿಸಿಲು ಸಿಕ್ಕಿದೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಹಾಗೆ ಮಳೆ ಬಂದರೆ ಅದಕ್ಕೆ ಆದಷ್ಟು ಇದು ಆಗುವುದಿಲ್ಲ. ಒಂದು 2-3 ತಿಂಗಳು ಮಾತ್ರ ನಮಗೆ ಸ್ವಲ್ಪ ಮಳೆಗಾಲದಲ್ಲಿ ಕಷ್ಟ ಆಗ್ತದೆ, ಅದು ಬರುವುದಿಲ್ಲ ಚಿಗುರಿ. ಮಳೆ ಬಿಟ್ಟ ತಕ್ಷಣ ಮತ್ತೆ ಚಿಗುರಿಗೆ ಸ್ಟಾರ್ಟ್ ಆಗ್ತದೆ. ಆ ಮಳೆಯ ಸಂದರ್ಭದಲ್ಲಿ ಇಳುವರಿ ಕಡಿಮೆ ಅಂತ ಹೇಳಬಹುದು, ತುಂಬಾ ಕಡಿಮೆ ಇರ್ತದೆ ಆ ಸಂದರ್ಭದಲ್ಲಿ. ಅದಕ್ಕೆ ಧಾರಣೆ ಜಾಸ್ತಿ ಇರಬಹುದು, ಜಾಸ್ತಿ ಉಂಟು. ಮಳ್ಳಿಗೆ ಎಷ್ಟು ಕಡಿಮೆ ಆಯ್ತು ಅಷ್ಟು ಧಾರಣೆ ಜಾಸ್ತಿ ಇರ್ತದೆ. ನೀವು ಈ ಗಿಡಗಳನ್ನು ಕಸಿ ಮಾಡಿ ಬೇರೆ ಕೊಡುವ ಒಂದು ಏನಾದರೂ ಕೆಲಸವನ್ನು ಮಾಡ್ತಾ ಇದ್ದೀರಾ ಇದರೊಟ್ಟಿಗೆ? ಈಗ ಮಳ್ಳಿಗೆ ಮಾರುವ ಎಷ್ಟು ನಮಗೆ ಆದಾಯ ತುಂಬ ಬರ್ತದೆ, ಒಂದು ವರ್ಷಕ್ಕೆ ಸಾಧಾರಣ ಕಡಿಮೆಯಲ್ಲಿ ನನ್ನ ಗಿಡದಲ್ಲಿ 1 ಲಕ್ಷದಿಂದ 1.65 ಲಕ್ಷ ನನಗೆ ಬರ್ತಾ ಇದೆ ವರ್ಷಕ್ಕೆ, ವಾರ್ಷಿಕ ಆದಾಯ. ಅದು ನಮಗೆ ಸಾಕಾಗುವುದಿಲ್ಲ, ಕೃಷಿಕನಿಗೆ ಎಷ್ಟು ಇದ್ದರೂ ಸಾಕಾಗುವುದಿಲ್ಲ. ಯಾಕಂದರೆ ಮಕ್ಕಳು ವಿದ್ಯಾಭ್ಯಾಸ ಬೇಕು, ಎಜುಕೇಷನ್ ಮಾಡಿ ಮದುವೆ ಮಾಡಿ ಕೊಡಬೇಕು, ಆ ಮನೆ ಖರ್ಚು ಎಲ್ಲ ಇರ್ತದೆ. ಹಾಗೆ ಸ್ವಲ್ಪ ಜಾಸ್ತಿ ಆದಾಯ ಬೇಕಾಗ್ತಲ್ಲ, ಅದಕ್ಕೆ ಬೇಕಾಗಿ ನಾನು ಅದನ್ನು ಕಸಿ ಮಾಡಿ ಕಟ್ಟಿಂಗ್ ಮಾಡಿ ಅದಕ್ಕೆ ತೊಟ್ಟೆಯಲ್ಲಿ ಹಾಕಿ ಹಾಕಿದರೆ ಹಾಗೆ ಸುಮ್ಮನೆ ತೊಟ್ಟೆಯಲ್ಲಿ ಹಾಕಿದರೆ ಗಿಡ ಬರುವುದಿಲ್ಲ. ಅದರಲ್ಲಿ ಸಾವಯವ ಗೊಬ್ಬರ ತುಂಬಿಸಬೇಕು, ಸುಡು ಮಣ್ಣು ಮತ್ತು ಗೊಬ್ಬರದ ಹುಡಿ, ಸೆಗಣಿ ಹುಡಿಯನ್ನು ರಾಶಿ ಹಾಕಿ ಅದನ್ನು ಹುಡಿ ಆದ ನಂತರ ಅದು ಎರಡು ಗೊಬ್ಬರ ಆಗ್ತದೆ, ಅದನ್ನು ಹುಡಿ ಆದ ನಂತರ ಆ ಎರಡನ್ನು ಮಿಕ್ಸ್ ಮಾಡಿ ಮಣ್ಣು ಕೂಡ ಮಿಕ್ಸ್ ಮಾಡಿ ಅದನ್ನು ತೊಟ್ಟೆಯಲ್ಲಿ ತುಂಬಿಸಬೇಕು, ಕಟ್ ಮಾಡಿ ಒಳ್ಳೆ ಗಿಡವನ್ನು ಕಟ್ ಮಾಡಬೇಕು. ಆ ಬಳ್ಳಿಯಾಗಿ ಹೋದ ಕೆಲವು ಬಳ್ಳಿ ಬರ್ತದೆ, ಆ ಬಳ್ಳಿಯ ಗಿಡವನ್ನು ನೀವು ಕಟ್ಟಿ ಹಾಕಬಾರ್ದು, ಬೇರೆ ಒಳ್ಳೆ ಕಟ್ಟಿಂಗ್ಸ್ ಅನ್ನು ತಂದು ಅದಕ್ಕೆ ಗಿಡವನ್ನು ಹಾಕಿದರೆ ಒಳ್ಳೆ ರೀತಿಯಲ್ಲಿ ಆ ಕಸಿ ಗಿಡ ಆಯ್ಕೆ ಆಗ್ತದೆ. ಅದು ಸಾಧಾರಣ 1-3 ತಿಂಗಳಲ್ಲಿ ನಿಮಗೆ ನೆಡ್ಲಿಕ್ಕೆ ತಯಾರಾಗ್ತದೆ ಗಿಡ, 2-3 ತಿಂಗಳಲ್ಲಿ ನೆಡ್ಲಿಕ್ಕೆ ತಯಾರಾಗ್ತದೆ. ಆ ಗಿಡವನ್ನು ತಗೊಂಡು ಹೋಗಿ ನೀವು ಡೈರೆಕ್ಟ್ ಹೋಗಿ ನೆಡಬಹುದು. ನೆಟ್ಟ ನಂತರ ಸಾಧಾರಣ 1-3 ತಿಂಗಳಲ್ಲಿ ಮಲ್ಲಿಗೆ ಸ್ಟಾರ್ಟ್ ಆಗ್ಲಿಕ್ಕೆ ನಿಮಗೆ ಸ್ಟಾರ್ಟ್ ಆಗ್ತದೆ. ಇದು ನಮ್ಮ ಮಲ್ಲಿಗೆ ಕೃಷಿಯ ಬಗ್ಗೆ ಒಂದು ಉತ್ತಮ ಇದು. ಒಂದು ಗಿಡಕ್ಕೆ ಎಷ್ಟು ಒಂದು ಬೆಲೆ ಇರ್ತದೆ ಸರ್? ಈಗ ಸ್ವಲ್ಪ ಹಳ್ಳಿ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆಯಲ್ಲಿ ಕೊಡ್ತೇನೆ ನಾನು, ಒಂದು 50 ರೂಪಾಯಿ ಕೆಲವು ಕಡೆ 60-100 ಅಂತ ಹೇಳ್ತಾರೆ. ನಾನು ಇಲ್ಲ, ನಾನು ಕೃಷಿಕರಿಗೆ ಬೇಕಾಗಿ ಇದು ಮಾಡೋದ್ರಿಂದ ನಾನು ಕೃಷಿಕರಿಂದ 50 ರೂಪಾಯಿಯಾಗಿ ಕೊಡುದು, ಅದನ್ನು ಹೆಚ್ಚು ಯಾರಿಗೂ ಕೊಡಲಿಲ್ಲ. ಈಗ ಉದಾಹರಣೆಗೆ ನಾನು ಮಂಗಳೂರಿಗೆ ಮೊನ್ನೆ 2-3 ಪಾರ್ಟಿಗೆ ಕೊಟ್ಟಿದ್ದೇನೆ, ಅದು 50 ರೂಪಾಯಿಗೆ ಕೊಟ್ಟದ್ದು. ಕೆಲವರಿಗೆ ಮತ್ತು ಸ್ವಲ್ಪ 1-2 ಜಾಸ್ತಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಕೃಷಿಕರು ಯಾರಾದರೂ ಮಾಡಲಿ ಅಂದು ಹೇಳುವ ಉದ್ದೇಶದಿಂದ ನಾನು ಕೊಡ್ತಾ ಇದ್ದೇನೆ. ಆ ರೀತಿ ಮಲ್ಲಿಗೆಯನ್ನು ಒಂದು ನೂಲಿನಲ್ಲಿ ಕಟ್ತಾರೆ, ಇನ್ನೊಂದು ಬಾಳೆ ಎಲೆಯಲ್ಲಿ ಕಟ್ತಾರೆ, ಯಾವುದು ಒಳ್ಳೆಯದು ಸರ್? ನಿಮಗೆ ಇದರಲ್ಲಿ ಧಾರಣೆ ಬೇಡಿಕೆ ಹೆಚ್ಚು ಇರುವಂಥದ್ದು ಬಾಳೆ, ನಮ್ಮ ಕದೊಳಿ ಬಾಳೆ ಅಂತೇಳಿ ಉಂಟು, ಅದರ ಹಗ್ಗ ಮಾತ್ರ ಒಳ್ಳೆಯದಾಗುವುದು. ಬಾಕಿ ಮೈಸೂರು ಬಾಕಿ ಬಾಳೆಗಿಡದೆಲ್ಲ ಅದು ಹಗ್ಗ ಒಳ್ಳೆಯದಿರಲ್ಲ. ಕದಳಿ ಬಾಳೆ ಹಣ್ಣಿನ ದಂಡು ತೆಗೆದು ಒಣಗಿಸಿ ಅದನ್ನು ನಾವು ಸ್ಟಾಕ್ ಮಾಡಿ ಇಡಬೇಕು. ಮಳೆಗಾಲದಲ್ಲಿ ನಮಗೆ ಅಡಲಿಕ್ಕೆ ಆಗೋದಿಲ್ಲ, ಅದನ್ನು ಸ್ಟಾಕ್ ಬಾಳೆ ಮಾಡಿಟ್ಟರೆ ಒಳ್ಳೆಯ ಹೂವು ಅಂದರೆ ಆ ದೇವರಿಗೆ ಹೋಗೋದು ಈ ಜಾತ್ರೆಯಲ್ಲಿ ಸಂದರ್ಭದಲ್ಲಿ ಅಥವಾ ಬೇರೆ ದೇವರಿಗೆ ಇಡುವ ಸಂದರ್ಭದಲ್ಲಿ ಬಾಳೆ ನಾರಿನಲ್ಲಿ ಕಟ್ಟಿದಂಥ ಹೂ ಒಳ್ಳೆಯದಲ್ಲದೆ ಬಾಕಿ ನೂಲಿನ ಕಟ್ಟೋದು ಅದು ಅಷ್ಟು ಒಳ್ಳೆಯದಲ್ಲ. ಆಗ್ತದೆ, ಆಗುದಿಲ್ಲ ಅಂತ ಏನಿಲ್ಲ. ಈಗ ಮದುವೆ ಸಮಾರಂಭ ಕಾರ್ಯಕ್ರಮಗಳಿಗೆಲ್ಲ ಈ ಬಾಳೆ ನಾರಿನಿಂದ ಹಾಕಿದ ಮಲ್ಲಿಗೆಯನ್ನೇ ತಗೊಳ್ಳೋದು ಹೆಚ್ಚು, ಅದಕ್ಕೆ ಸ್ವಲ್ಪ ಧಾರಣೆ ಕೊಡೋದು ಜಾಸ್ತಿ ಜಾಸ್ತಿ. ಆಗ ನೀವು ಆ ಬಾಳೆಯ ನೂಲನ್ನು ನೀವು ಮೊದಲೇ ರೆಡಿ ಮಾಡಿ ಇಡಬೇಕಾಗ್ತದೆ, ಅದು ಎಷ್ಟು ಬೇಕು ನಿಮಗೆ ಒಣಗಿಸಿ ಇಡಬೇಕು? ಮಳೆಗಾಲದಲ್ಲಿ ಅದನ್ನು ನಾವು ಒಣಗಿಸಿ ಇಡಬೇಕು, ಈಗ ಬೇಸಿಗೆಯಲ್ಲಿ ಮಾತ್ರ ಒಣಗಿಸಲಿಕ್ಕೆ ಆಗುದು, ಇಲ್ಲದ್ರೆ ಅದರಲ್ಲಿ ಕಪ್ಪು ಬರ್ತದೆ, ಕಪ್ಪು ಬಂದರೆ ಅದು ನೋಡುವಾಗ ಚಂದ ಕಾಣೋದಿಲ್ಲ. ಆ ಹಗ್ಗ ಕಟ್ಟುವಾಗ ಬಿಳಿಯೇ ಇರಬೇಕು ಅದರ ಹಗ್ಗ, ಕಪ್ಪು ಕಂಡ್ರೆ ಅದು ಕಪ್ಪು ಆಗಿ ಉದ್ದ ಕಾಣ್ತದೆ, ಯಾಕೆ ಬೇಡಿಕೆ ಸ್ವಲ್ಪ ಕಡಿಮೆ, ನೋಡುವಾಗ ಅದು ಕೂಡ ಚಂದ ಆಗಿರೋದಿಲ್ಲ. ನಮ್ಮ ಊರಿನ ಮಲ್ಲಿಗೆ ನಾವು ಕಟ್ಟಿದ ನಾವು ಕೊಟ್ಟಂಥ ಮಲ್ಲಿಗೆ, ಯಾರನ್ನು ದೂರುವುದಲ್ಲ ನಾನು, ನಾವು ಕೊಟ್ಟ ಮಲ್ಲಿಗೆ 1-2 ದಿವಸ ಇಡುವುದಕ್ಕೆ ಏನು ತೊಂದರೆ ಇಲ್ಲ, ಅದೇನು ಅಷ್ಟು ಬೇಗ ಕಪ್ಪಾಗುವುದಿಲ್ಲ. ಮತ್ತು ಮಾರುಕಟ್ಟೆಯಲ್ಲಿ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟು ಕೊಡಲೇಬೇಕಾಗ್ತದೆ, ಅದು ಅನಿವಾರ್ಯ. ಅಲ್ಲಿ ಅದು ಬೇಗ ಬೇಗ ಕಪ್ಪಾಗ್ತದೆ, ಸ್ವಲ್ಪ ಅದು ಸಂದರ್ಭಕ್ಕೆ ಅನುಗುಣವಾಗಿ ಇರ್ತದೆ. ನಿಮಗೆ ಇದಕ್ಕೆ ಮನೆಯವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಸರ್ ಮಲ್ಲಿಗೆ ಕೃಷಿಗೆ? ಮಲ್ಲಿಗೆ ಈಗ ಮಾಡಿದರೆ ತುಂಬ ಕಷ್ಟ, ಕೊಯ್ಲಿಕ್ಕೆಲ್ಲ ಕಷ್ಟ ಉಂಟು, ಮತ್ತು ಕಟ್ಟಲಿಕ್ಕೂ ಕಷ್ಟ ಉಂಟು. ಯಾಕಂದರೆ ನಮ್ಮ ಮನೆಯವರು, ನಮ್ಮ ಮಿಸ್ಸಸ್ ಮತ್ತು ಮಕ್ಕಳು, 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು, ಇವರು 3 ಜನ 4 ಜನ ಕೂಡ ನನಗೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಆದಾಯದ ಮೂಲ ಏನು ಅಂತೇಳಿ ಗೊತ್ತುಂಟು ಅವರಿಗೆ. ಆದ ಕಾರಣ ಸಣ್ಣ ಶಾಲೆಗೆ ಹೋಗುವ ಮಕ್ಕಳು, ಡಿಗ್ರಿಗೆ ಹೋಗುವ ಮಕ್ಕಳು ಬೆಳಿಗ್ಗೆ ಎದ್ದು 8:30 ಒಳಗೆ ಹೂ ಕೊಯ್ದು ಕೊಡುವ ಸಹನು 3 ಮಕ್ಕಳು ಮಾಡ್ತಾಯಿದ್ರು. ಆನಂತರ ಹೂ ಕಟ್ಟುವುದನ್ನು ನನಗೇನು ಕಟ್ಟಲಿಕ್ಕೆ ಆಗುದಿಲ್ಲ, ನಾನು ಬೇರೆ ಕೆಲಸದಲ್ಲಿ ಎಲ್ಲ ಹಟ್ಟಿ ದನಗಳೆಲ್ಲ ಉಂಟು. ನನ್ನ ಮಿಸ್ಸಸ್ 1-3 ದಿವಸಕ್ಕೆ ಕಟ್ತೀವಿ. ಹೆಚ್ಚು ಬರುವಾಗ ನಾನು ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಹತ್ತಿರದ ಊರಿನವರಲ್ಲಿ ಕೊಂಡೋಗಿ ಕಟ್ಟಿಸಿ ನಾನು ತರ್ತಿದ್ದೆ. ಹಾಗೆ ಒಟ್ಟಿಗೆ ಅವರದಾಗ ಫುಲ್ಲು ಸಪೋರ್ಟ್, ಅವರು ಇದ್ದ ಕಾರಣ ನಮ್ಮ ಹೂ ಕಟ್ಟಲಿಕ್ಕೆ ಆಗ್ತದೆ. ಹೆಂಗಸರು ಮನೆಯಲ್ಲಿ ಗಟ್ಟಿದ್ದರೆ ಅವರೇ ನಮ್ಮ ಆಸ್ತಿ. ಅವರು ಇದ್ದರೆ, ಅವರ ಸಪೋರ್ಟ್ ಇದ್ದರೆ ಮಾತ್ರ ಒಬ್ಬ ಗಂಡಿನ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ನನ್ನೊಂದು ಅಭಿಪ್ರಾಯ. ಯಾಕಂದರೆ ಅವರು ಅದನ್ನು ನೋಡಿಕೊಳ್ಳೋದು. ಈಗ ನಾನು ಮನೆ ಬಿಟ್ಟು ಹೋದರೆ ಎಲ್ಲವನ್ನು ನೋಡಿಕೊಂಡು ಅದನ್ನು ಮಾಡಿಕೊಂಡು ಹೋಗುವ ಶಕ್ತಿ ಅವರ ಕೈಯಲ್ಲಿ ಇರೋದು. ಅದು ಆದ್ದರಿಂದ ಅದು ಒಳ್ಳೆ ರೀತಿಯಲ್ಲಿ ನನಗೆ ಮಾಡಲಿಕ್ಕೆ ಆಗಿದೆ. ಮಕ್ಕಳು ಕೂಡ ಹಾಗೆ ಸಪೋರ್ಟ್ ಮಾಡದಿದ್ದರೆ, ನನ್ನನ್ನು ದೂರಿದ್ದರೆ, ಹಾಗೆ ಮಾಡಿದರೆ ಹೀಗೆ ಮಾಡಿದರೆ ಇಷ್ಟು ಕೆಲಸ ಮಾಡಲಿಕ್ಕೆ ಉಂಟಾ, ನಾನು ಶಾಲೆಗೆ ಹೋಗಿ ಈ ಕೆಲಸ ಮಾಡಬೇಕು, ನಾನು ಇಂಜಿನಿಯರ್ ಮಾಡಿದ್ದೇನೆ, ಡಿಗ್ರಿ ಮಾಡಿದ್ದೇನೆ ಅಂತೇಳಿ ಹೇಳಿದರೆ ಅದಾಗ್ತದೆ. ಮನೆಯವರ ಸಪೋರ್ಟ್ ಇದ್ದರೆ ಮಾತ್ರ ನಮಗೆ ಮಾಡಲಿಕ್ಕೆ ಸಾಧ್ಯ ಯಾವುದೇ ಕೆಲಸವನ್ನು. ಅದಕ್ಕೆ ನಾನು ಅವರಿಗೆ ಚಿರನಾರಣಿ ಆಗಿದ್ದೇನೆ, ಅಭರಿ ಕೂಡ ಆಗಿದ್ದೇನೆ ಅವರಿಗೆ. ಖಂಡಿತ ಸರ್, ಒಂದು ಸಾಧಕ ಸಾಧನೆಯನ್ನು ಮಾಡಬೇಕು ಅಂತಾದ್ರೆ ನಮ್ಮ ಹಿಂದೆ ಒಬ್ರು ಖಂಡಿತ ಇದ್ದಾರೆ, ಪುರುಷರ ಹಿಂದೆ ಮಹಿಳೆಯರು ನಿಂತ್ಕೊಳ್ತಾರೆ, ಮಹಿಳೆಯರ ಸಾಧನೆಗೆ ಪುರುಷರು ನಿಂತ್ಕೊಳ್ತಾರೆ. ಆ ಸಂದರ್ಭ ಒಂದು ವಿಶೇಷವಾಗಿ ಅವರನ್ನು ಬೆಳೆಸಲಿಕ್ಕೆ, ಹೆಚ್ಚು ದೊಡ್ಡ ಮಟ್ಟಿಗೆ ಬೆಳೆಸಲಿಕ್ಕೆ ಕಾರಣ ಆಗ್ತೀರಿ. ಆ ರೀತಿಯಾಗಿ ನಿಮ್ಮ ಮನೆಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಎಲ್ಲ ನಿಮ್ಗೆ ಹೇಳುದಿದ್ರೆ ನಮ್ಮ ಪ್ರೀತಿಯ ಶ್ರೋತೃಗಳಿಗೆ ನಿಮ್ಮ ಒಂದು ಮಲ್ಲಿಗೆ ಕೃಷಿಯ ಒಂದು ಅನುಭವ, ಒಂದು ನಿಮ್ಮ ಮನಸ್ಸಿಗೆ ಕಂಡಂತೆ ನಿಮ್ಮ ಮನಸ್ಸಿಗೆ ಖುಷಿಯ ಆದಂತಹ ಒಂದು ಅನುಭವ, ಇನ್ನೊಬ್ರು ಕೃಷಿಕರು ಮಾಡುವ ರೀತಿಯಲ್ಲಿ ನಿಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಳಿ ಸರ್. ಈಗಿನ ಕಾಲದಲ್ಲಿ ಧರ್ಮಸ್ಥಳ ಯೋಜನೆ ಉಂಟು, ಉಡೀರು ಯೋಜನೆಗಳೆಲ್ಲ ಉಂಟು. ಎಲ್ಲ ತುಂಬ ಜನ ಜಾಗ ಆಸ್ತಿಗಳು ಇರುವುದಿಲ್ಲ, ಕಡಿಮೆ ಆಸ್ತಿ ಇರೋದು. ಇದ್ದ ಆಸ್ತಿಯಲ್ಲಿ ಉತ್ತಮ ರೀತಿಯಲ್ಲಿ ಕೃಷಿ ಮಾಡಿದರೆ ಅವರಿಗೆ ಆದಾಯವನ್ನು ಪಡ್ಕೊಳ್ಬೋದು. ನಮ್ಮ ಎಲ್ಲ ರೈತರಿಗೆ ನಾನು ಹೇಳ್ತಾ ಇದ್ದೇನೆ, ಇದ್ದ ಜಾಗದಲ್ಲಿ ಸಾಧಾರಣ ಒಂದು 20 ಸೆನ್ಸ್ ಜಾಗ ಇದ್ದರೆ, ಒಂದು 10 ಸೆನ್ಸ್ ಅಂಗಳ ಮತ್ತು ಇದು ಹೋದರೆ, ಒಂದು 10 ಸೆನ್ಸ್ ಬಾಕಿ ಆದರೆ, ಒಂದು 35-40 ಗಿಡ ಮಲ್ಲಿಗೆ ಗಿಡ ನೋಡ್ಬೋದು. ದೊಡ್ಡ ಆದಾಯದ ಉತ್ಪಾದನೆಯ ಒಂದು ಕೃಷಿ ಅಂದರೆ ಅದು ಮಲ್ಲಿಗೆ. ಬಾಕಿ ಕೃಷಿ ಆಗೋದಿಲ್ಲ ಅಂತ ಹೇಳಿಲ್ಲ, ಅಲಸಂದೆ ಆಗ್ತದೆ, ತರಕಾರಿ ಎಲ್ಲ ಅದು ಒಂದು 2-3 ತಿಂಗಳಲ್ಲಿ ಹೋಗ್ತದೆ. ಮಲ್ಲಿಗೆ ಹಾಗೆ ಅಲ್ಲ, ಒಂದು 25-30 ವರ್ಷ 40 ವರ್ಷ ಏನಾಗುವುದಿಲ್ಲ ಒಮ್ಮೆ ನೆಟ್ಟರೆ. ಒಮ್ಮೆ ಹಣ ಹಾಕಿದರೆ ಅದು ತುಂಬ ವರ್ಷಕ್ಕೆ ಬಾಳಿಕೆ ಬರ್ತದೆ. ಆದ್ದರಿಂದ ಅದನ್ನು ಮಲ್ಲಿಗೆ ಒಳ್ಳೆಯದು, ಉತ್ತಮ ಕೃಷಿ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಹಾಗೆ ಮಾಡಿದರೆ ಈ ಸ್ವಸಹಾಯ ಸಂಘದಲ್ಲೆಲ್ಲ ಲೋನ್ ತೆಗಿತಾರೆ. ಲೋನ್ ತೆಗೆದಾಗಲೇ ಮಹಿಳೆಯರಿಗೆ ಪಾಪ ಅವರಿಗೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ, ಅಮೌಂಟ್ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ. ಕೆಲವು ಗಂಡಸರು ಕಟ್ಟಲಿಕ್ಕೆ ಹಣ ಕೊಡ್ತಾರೆ, ಕೆಲವರು ಗಂಡಸರು ಕೊಡುವುದಿಲ್ಲ. ಮಹಿಳೆ 10 ಜನರ ಮುಂದೆ ನಿಲ್ಲಬೇಕಾದರೆ ಅವರಿಗೆ ನಮ್ಮ ಸಪೋರ್ಟ್ ಮಾಡಬೇಕು, ಇಲ್ಲದ್ರೆ ಅವರಿಗೆ ಕಟ್ಟಲಿಕ್ಕೆ ಕಷ್ಟ. ಮತ್ತು ಹಣ ಇಲ್ಲದ ಬಡತನದ ಬಗ್ಗೆ ಅವರಿಗೆ ಕಷ್ಟ ಅಂತೇಳಿ ಕಾಣಬಾರದ ರೀತಿಯಲ್ಲಿ ನೋಡಿಕೊಳ್ಬೇಕು ನಾವು. ಅದಕ್ಕೆ ಬೇಕಾಗಿ ನಾವು ಈ ಮಲ್ಲಿಗೆಯನ್ನು ಅವರು ನೆಟ್ಟರೆ ಅವರಿಗೆ ಬೇಕಾದ್ರೂ ಬರುವ ಆದಾಯ ಅದರಲ್ಲಿ ಬರ್ತದೆ. ಅವರೊಂದು 15-20 ಮಲ್ಲಿಗೆ ಗಿಡ ಇಟ್ಟರು, ಕಡಿಮೆಯಲ್ಲಿ 1 ಅಟ್ಟಿ ಮಲ್ಲಿಗೆ ಅವರಿಗೆ ಬರ್ಬೋದು. 1 ಅಟ್ಟಿ ಮಲ್ಲಿಗೆ ಬಂದರೆ ಕಡಿಮೆಯಲ್ಲಿ ಒಂದು 400-500 ರೂಪಾಯಿ ಉತ್ಪತ್ತಿ ದಿವಸಕ್ಕೆ ಆಯಿತು. ಏನಾದರೂ ಒಂದು ಮಾಡ್ಬೋದಲ್ಲ, ವಾರಕ್ಕೆ ಒಂದು ಇಷ್ಟು, ತಿಂಗಳಿಗೆ ಒಂದು ಇಷ್ಟು ಆದಾಯ ಬರೋದಿಲ್ಲ. ಅದು ಕಡಿಮೆಯಲ್ಲಿ ಒಂದು 15,000 ತಿಂಗಳಿಗೆ ಆದಾಯ ಬರ್ತದೆ. ಯಾವ ಗುಂಪಿಗಾದರೂ ಕಟ್ಟಿ ಅವರಿಗೆ ಮಕ್ಕಳನ್ನು ಓದಿಸಲಿಕ್ಕೆ ಅದಕ್ಕೆ ಇದಕ್ಕೆ ಕೊಡ್ಬೋದಲ್ಲ. ಉತ್ತಮ ಕೃಷಿ ಮಾಡಿದರೆ, ಮಲ್ಲಿಗೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿದರೆ, ನಾನು ಹೇಳಿದ ರೀತಿಯಲ್ಲಿ ಅವು ಚೆನ್ನಾಗಿ ಮಾಡಿದರೆ, ಗಿಡವನ್ನು ಒಳ್ಳೆದಿಟ್ಟು ಆನಂತರ ಅದನ್ನು ನೋಡಿಕೊಳ್ಳೋದು, 15 ದಿವಸಕ್ಕೊಮ್ಮೆ ಅದಕ್ಕೆ ಮದ್ದು ಬಿಡೋದು, 15 ದಿವಸಕ್ಕೊಮ್ಮೆ ಗೊಬ್ಬರ ಹಾಕೋದು, ಎಲ್ಲ ಸರಿಯಾದ ರೀತಿಯಲ್ಲಿ ಅವರು ಮಾಡಿಕೊಂಡು ಹೋದರೆ, ಬಿಟ್ಟು ಈಗ ಮದ್ದನ್ನೆಲ್ಲ ಬಿಟ್ಟು ಮಾಡಿಕೊಂಡು ಸಾವಯವ ಗೊಬ್ಬರ ಹಾಕಿಕೊಂಡು ಹೋದರೆ ಕಡಿಮೆಯಲ್ಲಿ ಒಂದು 500 ರೂಪಾಯಿ ಅವರಿಗೆ ಆದಾಯ ಬರ್ಬೋದು. ಆದಾಯ ಬಂದರೆ ಒಂದು 15,000 ರೂಪಾಯಿ ಅವರಿಗೆ ತಿಂಗಳಿಗೆ ಆಯಿತು. ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಅವರಿಗೆ ಜೀವನ ಮಾಡ್ಬೋದು. ಮತ್ತು ಬಾಕಿ ಪಾರ್ಟ್ ಟೈಮಲ್ಲಿ ಅವರ ಬಾಕಿ ವಿಷಯ ಇರ್ಬೋದು, ಬೀಡಿ ಕಟ್ಟೋದು, ಏನಾದರೂ ಬಾಕಿ ಕೆಲಸವನ್ನು ಮಾಡಿಕೊಂಡು, ಇಲ್ಲವಾದರೆ ಒಂದು ದನವನ್ನು ತಗೊಂಡಾದರೂ, ಒಂದು ದನ ಮತ್ತು ಒಂದು ಮಲ್ಲಿಗೆ ಗಿಡ, ಒಂದು 10 ಲೀಟ್ರ್ 5 ಲೀಟ್ರ್ ಇದು ಹಾಲು ಹಾಕಿದರೆ ಮತ್ತೊಂದು ಇನ್ಕಮ್ ಬರ್ತದೆ. ಹಾಗೆ ಬಂದರೆ ಅವರಿಗೆ ಒಂದು ಜೀವನ ಮಾಡಲಿಕ್ಕೆ ಒಳ್ಳೆಯ ಉತ್ತಮ ರೀತಿ ಆಗ್ತದೆ. ಮತ್ತು ಮಲ್ಲಿಗೆಯನ್ನು ಎಲ್ಲರೂ ನೀವು ಬೆಳೆಸಿ, ಅದಕ್ಕೆ ಬೇಕಾಗುವ ಮಾಹಿತಿಯನ್ನು ನಮ್ಮ ಆಕಾಶವಾಣಿಯವರು ಖಂಡಿತ ಕೊಡಲಿಕ್ಕೆ ಅವರು ತಯಾರಿದ್ದಾರೆ. ನಾನು ಇಲ್ಲಿ ಬಂದು ಒಮ್ಮೆ ಹೋಗಿ ಹೇಳ್ತೇನೆ, ಅದನ್ನು ಆಕಾಶದಲ್ಲಿ ಬೇರೆ ಬೇರೆ ರೀತಿಯ ಮಾಹಿತಿ ಕೂಡ ನಮಗೆ ಸಿಗ್ತದೆ. ಆ ಪ್ರಕಾರ ನೀವು ಒಳ್ಳೆಯ ರೀತಿಯಲ್ಲಿ ಮಲ್ಲಿಗೆ ಮಾಡಿ ನಿಮ್ಮ ಜೀವನವನ್ನು ಉತ್ತಮಗೊಳಿಸಿ ಅಂತೇಳಿ ಹೇಳಿಕೊಳ್ಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಿಮ್ಮ ಆಕಾಶ ಈಗ ನೀವು ಇದಕ್ಕೆ ತರಬೇತಿ ಕೊಡುವುದಿದ್ರೆ ನೀವು ಕೊಡ್ಬಹುದು ಅಲ್ವಾ ಸರ್? ಹೌದು, ಕೊಡ್ತೇನೆ. ಈ ಇದಕ್ಕೋಸ್ಕರ ನಿಮಗೆ, ನಿಮ್ಮ ಮಾಹಿತಿಗೋಸ್ಕರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಾದರೆ ಒಂದು ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದು ಸರ್ ನಿಮ್ಮದು? ಖಂಡಿತ, ನನ್ನ ಮಾಹಿತಿ ಯಾರಿಗಾದರೂ ಬೇಕಿದ್ರೆ, ನನ್ನ ಮಾಹಿತಿ ನಿಮಗೆ ಬೇಕಾಗಿದ್ದರೆ, ನನ್ನ ಫೋನ್ ನಂಬರ 9-9-7-22-60-97 ಈ ನಂಬರಿಗೆ ನೀವು ಫೋನ್ ಮಾಡಿ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 9-9-7-22-60-97 ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾದರೂ ನಾನು ಕೊಡಲಿಕ್ಕೆ ತಯಾರಿದ್ದೇನೆ. ಒಳ್ಳೆ ರೀತಿಯಲ್ಲಿ ನೀವು ಕೃಷಿ ಮಾಡಿ, ನೀವು ಉತ್ತಮ ಜೀವನ ನಡೆಸಿ ಅಂತೇಳಿ ನಿಮಗೆ ಹಾರೈಕೆಯನ್ನು ಹೇಳ್ತಾ ಇದ್ದೇನೆ. ಪ್ರೀತಿಯ ಶ್ರೋತೃಗಳೇ, ಇದುವರೆಗೆ ನಮ್ಮೊಂದಿಗಿದ್ದು ಮಲ್ಲಿಗೆ ಕೃಷಿ ಬಗ್ಗೆ ಒಂದಿಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇವರನ್ನು ಕಾಂಟ್ಯಾಕ್ಟ್ ಆಗಬೇಕಾದ್ರೆ ದೂರವಾಣಿ ಸಂಖ್ಯೆ 9-9-7-2-2-6-0-9-0-7. ಇನ್ನೊಮ್ಮೆ 9-9-7-2-2-6-0-9-0-7. ಸರ್, ಈ ಕಾರ್ಯಕ್ರಮಕ್ಕೆ ಬಂದು ಒಂದಿಷ್ಟು ಅನುಭವಗಳನ್ನು ಹಂಚಿದ್ದೀರಾ. ಇದರಿಂದ ಒಂದಿಷ್ಟು ಮಹಿಳೆಯರು ಇನ್ನು ಮಲ್ಲಿಗೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಆಸಕ್ತಿಯನ್ನು ವಹಿಸುವಂತಹ ರೀತಿಯಲ್ಲಿ ನೀವು ಅನುಭವಗಳನ್ನು ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಈ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ಆಕಾಶವಾಣಿ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೇಡಮ್, ನಿಮಗೂ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಕೃಷಿ ಈ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡವರು ಮೋನಪ್ಪ ಪೂಜಾರಿ ಕಾವು ಪುತ್ತೂರು ಇವರು. ಇವರನ್ನು ಮಾತನಾಡಿಸಿದವರು ಶಶಿಕಲಾ ಪ್ರಭು ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಪ್ರೀತಿಯ ಶ್ರೋತೃಗಳೇ, ಮುಂದಿನ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದ ಪ್ರಾಧ್ಯಾಪಕರು ಆದ ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ಬಿ ಮಂಜನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸೂರ್ಯನಾರಾಯಣ್ ಭಟ್. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಬಿ ಮಂಜಾನಾಯ್ಕ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೀನಿನ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡ್ತಾ ಇರುವುದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಂಡು ಬಂದಿದೆ. ಯಾಕಂತ ಹೇಳಿದರೆ, ಈಗ ಮೌಲ್ಯವರ್ಧನೆ ಅನ್ನೋದು ಎಲ್ಲ ಉತ್ಪನ್ನಗಳ ಒಂದು ಮುಖ್ಯ ಗುರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ರೈತರಿಗೆ, ಕೃಷಿಕರಿಗೆ ಹೆಚ್ಚಿನ ಆದಾಯ ಕೊಡಲಿಕ್ಕೆ ಅದೇ ಒಂದು ಸಹಕಾರಿ. ಈಗ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಮಾತಾಡುವ ಮೊದಲು ಮೀನಿನ ಬಗ್ಗೆ ಹೇಳುದಿದ್ರೆ ಮೀನಿನ ಪೌಷ್ಟಿಕಾಂಶಗಳ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ಮೀನು ಒಂದು ಅತ್ಯಂತ ಪೌಷ್ಟಿಕಾಂಶವುಳ್ಳ ಆಹಾರ. ನಾವು ಇತರೆ ಪ್ರಾಣಿಜನ್ಯ ಅಥವಾ ಸಸ್ಯಜನ್ಯ ಆಹಾರಗಳಿಗೆ ಹೋಲಿಸಿದರೆ ಮೀನಿನಲ್ಲಿ ಅತ್ಯಂತ ಉತ್ಕೃಷ್ಟವಾದ ಪೌಷ್ಟಿಕಾಂಶಗಳು ಇರೋದರಿಂದ ನಾವು ಪೌಷ್ಟಿಕಾಂಶಗಳ ಸಾರ ಅಂತಲೇ ಹೇಳ್ಬೋದು. ಮಾನವನ ದೇಹದ ಬೆಳವಣಿಗೆಗೆ ಬೇಕಾಗಿರುವ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಮೀನಲ್ಲಿ ಇರೋದರಿಂದ ಇದು ನಮ್ಮ ದೇಹಕ್ಕೆ ಅತ್ಯವಶ್ಯಕ. ನಾವು ಮೀನಿನ ಪೌಷ್ಟಿಕಾಂಶಗಳ ಬಗ್ಗೆ ಸ್ವಲ್ಪ ಗಮನಹರಿಸಿದರೆ ಮೀನಿನಲ್ಲಿ ಸುಮಾರು 70-80% ನೀರಿನಂಶ ಇರುತ್ತೆ, 18-26% ಪ್ರೋಟೀನ್ ಇರುತ್ತೆ. ಈ ಪ್ರೋಟೀನಲ್ಲಿ ಅತಿ ವಿಶೇಷವಾಗಿ ಲೈಸಿನ್ ಮತ್ತು ಮಿಥಿಯೋನೈನ್ ಅಂತ ಒಂದು ಅಮಿನೋ ಆಸಿಡ್ ಅಂತ ಹೇಳ್ತೀವಿ, ಇದು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗೋದಿಲ್ಲ, ನಾವು ಇತರೆ ಆಹಾರದ ಮೂಲಕ ನಮ್ಮ ದೇಹಕ್ಕೆ ತಗೋಬೇಕಾಗುತ್ತೆ. ಇದು ಮೀನಲ್ಲಿ ಅತಿ ಹೆಚ್ಚಿರೋದ್ರಿಂದ ಸೊ ಪ್ರೋಟೀನ್ ತುಂಬ ಇಂಪಾರ್ಟೆಂಟು. ಇದರ ಜೊತೆಗೆ ಮೀನಿನಲ್ಲಿ ಕೊಬ್ಬಿರುತ್ತೆ ಸುಮಾರು 2-8%. ಮನುಷ್ಯನ ದೇಹಕ್ಕೆ ಕೊಬ್ಬು ಒಳ್ಳೆಯದಲ್ಲ, ಆದರೆ ಮೀನಿನಲ್ಲಿ ಅತಿ ವಿಶೇಷವಾಗಿ ω3 ಮತ್ತು ω6 ಫ್ಯಾಟಿ ಆಸಿಡ್ಸ್ ಅಂತ ಇದೆ. ಇದನ್ನೆಲ್ಲ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ. ω3 ಫ್ಯಾಟಿ ಆಸಿಡ್ಸು ನಮ್ಮ ಹೃದ್ರೋಗ ಸಮಸ್ಯೆಗಳಿಗೆ ರಾಮಬಾಣ ಆಗಿರೋದ್ರಿಂದ ಮೀನು ಒಂದು ಒಳ್ಳೆಯದು. ಇದರ ಜೊತೆಗೆ ಮೀನಿನಲ್ಲಿ ವಿವಿಧ ರೀತಿಯ ಲವಣಾಂಶಗಳು, ಖನಿಜಾಂಶಗಳು, ಜೀವಸತ್ವಗಳು ಇದೆಲ್ಲ ಇರೋದ್ರಿಂದ ಇದನ್ನು ನಾವು ಪೆರಿಷಬಲ್ ಕಮಾಡಿಟಿ ಅಂತ ಹೇಳ್ತೀವಿ. ಇದನ್ನು ಅತ್ಯಂತ ಜಾಗರೂಕತೆಯಿಂದ ಉತ್ತಮ ರೀತಿಯ ನೈರ್ಮಲೀಕರಣ, ಸ್ವಚ್ಛತೆ, ಯಾವುದು ಸ್ಟ್ಯಾಂಡರ್ಡ್ ಸ್ಯಾನಿಟರಿ ಆಪರೇಟಿಂಗ್ ಪ್ರೊಸೀಜರ್ಸ್ ಇರ್ಬೋದು, ಕರೆಂಟ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಇರ್ಬೋದು, ಹಾಗೂ ಭಾರತ ಘನ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಎಲ್ಲ ಮಾನದಂಡಗಳನ್ನು ನಾವು ಅಳವಡಿಸಿ ಇದನ್ನು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದರೆ ಇಂಥ ಮೀನುಗಳನ್ನು ನಾವು ರೋಗಕಾರಕ ಸೂಕ್ಷ್ಮಾಣುಜೀವಿಗಳಿಂದ ತಡಿಬಹುದು. ಇಂಥ ಮೀನುಗಳನ್ನು ಮೌಲ್ಯವರ್ಧನೆಗೆ ನಾವು ಉಪಯೋಗಿಸಬಹುದು. ಅದೇ ಈಗ ನೀವು ಹೇಳಿದರೆ ಮೀನಿನ ಮೌಲ್ಯವರ್ಧನೆ ಮಾಡುವಂಥದ್ದು ಮುಖ್ಯ, ಅದನ್ನು ಉಪಯೋಗಿಸಿದರೆ ಒಳ್ಳೆಯದು. ಯಾವ್ಯಾವ ಮೀನುಗಳ ಮೌಲ್ಯವರ್ಧನೆ ಅಥವಾ ಉತ್ಪನ್ನಗಳನ್ನು ಮಾಡಬಹುದು? ಮೊದಲನೇದಾಗಿ ಮೌಲ್ಯವರ್ಧನೆ ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ತುಂಬ ಕಡಿಮೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಮೌಲ್ಯವರ್ಧನೆ ಅಂತ ಹೇಳಿದರೆ ಅದಕ್ಕೆ ಒಂದು ವ್ಯಾಲ್ಯೂ ಬರೋದು ಅಂತ ಅಂದ್ಕೊಂಡಿರ್ತೀವಿ, ಅಂದರೆ ನಾವು ಬೇರೆ ಬೇರೆ ಉತ್ತಮ ರೀತಿಯ ಉತ್ಪನ್ನಗಳನ್ನು ಮಾಡಬೇಕು ಅಂತ. ಈ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಂತ ಹೇಳಿದರೆ ಮಾರುಕಟ್ಟೆಯಲ್ಲಿ ತುಂಬ ಅಗ್ಗದ ಬೆಲೆಯಲ್ಲಿ ಸಿಗುವಂಥ ಮೀನುಗಳನ್ನು ನಾವು ಖರೀದಿ ಮಾಡಿ ಅದನ್ನು ಉತ್ತಮ ರೀತಿಯ ಸಂಸ್ಕರಣೆ ಮಾಡಿ ನಾವು ಅದನ್ನು ವಿವಿಧ ರೀತಿಯ ಉತ್ಪನ್ನಗಳನ್ನು ಮಾರ್ಪಾಡು ಮಾಡಿದರೆ ಅಂಥ ಮಾರ್ಪಾಡು ಮಾಡಿದ ಉತ್ಪನ್ನಗಳನ್ನು ಮಾರ್ಕೆಟಲ್ಲಿ ದ್ವಿಗುಣ ಬೆಲೆಗೆ ಸಿಗುವಂಥ ಒಂದು ಪ್ರಕ್ರಿಯೆನ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಈಗ ಮೌಲ್ಯವರ್ಧನೆಗೆ ನೀವು ಎಲ್ಲ ರೀತಿಯ ಮೀನುಗಳನ್ನು ಮೌಲ್ಯವರ್ಧನೆಗೆ ನಾವು ಬಳಸ್ಬೋದಾಗಿದೆ. ಸಣ್ಣ ಮೀನಿರ್ಬೋದು ಅಥವಾ ದೊಡ್ಡ ಗಾತ್ರದ ಮೀನುಗಳು ಸಹ ನಾವು ಮೌಲ್ಯವರ್ಧನೆಗೆ ಬಳಸ್ಬೋದಾಗಿದೆ. ಈಗ ನೀವು ಸಾಮಾನ್ಯವಾಗಿ ಮೌಲ್ಯವರ್ಧನೆ 1 ಕೆಜಿ ನಾವು ಬಂಗಡೆ ಮೀನು ತೊಗೊಂಡ್ರೆ ಅದರದ್ದು ರೇಟು 200 ರೂಪಾಯಿ ಇರುತ್ತೆ ಇವಾಗಿನ ಇದರಲ್ಲಿ. ಅದೇ ಮೀನನ್ನು ನೀವು ಉತ್ತಮ ರೀತಿಯಲ್ಲಿ ಡ್ರೆಸ್ ಮಾಡಿ ಉತ್ತಮ ರೀತಿಯ ಸಣ್ಣ ಒಂದು ಅವೈಲೇಬಲ್ ಪ್ಯಾಕೇಜನ್ನು ಮಾಡಿ ಕೋಲ್ಡ್ ಚೈನ್ ಸಿಸ್ಟಮಲ್ಲಿ ಮಾರಿದರೆ ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಅದರ ಬೆಲೆ ದ್ವಿಗುಣ ಆಗುತ್ತೆ. ಇದನ್ನು ನಾವು ಮೌಲ್ಯವರ್ಧನೆ ಅನ್ನೋದು. ನಾವು ಮೌಲ್ಯವರ್ಧನೆಯನ್ನು ಎಲ್ಲ ಮೀನುಗಳಲ್ಲೂ ಸಹ ಮಾಡಬಹುದು. ಈಗ ಮೌಲ್ಯವರ್ಧಿತ ಉತ್ಪನ್ನಗಳು ಅಂತ ಹೇಳಿದರೆ ಏನೇನು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಬಹುದು ಅನ್ನೋದು? ಈಗ ನಾವು ಮೊದಲನೇದಾಗಿ ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದ ಮೀನನ್ನು ಅದರಿಂದ ನಾವು ಈ ಫಿಲೆಟ್ಸ್ ಅಂತ ಮಾಡ್ತೀವಿ, ಬರೀ ಮಾಂಸವನ್ನು ಬೇರ್ಪಡಿಸಿ ಆ ಮಾಂಸವನ್ನು ಉತ್ತಮ ರೀತಿಯ ಪ್ಯಾಕೇಜನ್ನು ಬಳಸಿ ಕೋಲ್ಡ್ ಚೈನ್ ಸಿಸ್ಟಮಲ್ಲಿ ಒಂದು ಮಾರ್ಬೋದು, ಅದು ಒಳ್ಳೆಯ ಮೌಲ್ಯವನ್ನು ನಮಗೆ ಸಿಗುತ್ತೆ. ಎರಡನೇದಾಗಿ ಮೀನಿನ ಮಾಂಸವನ್ನು ಬೇರ್ಪಡಿಸಿ ಅದರಿಂದ ಒಂದು ನಾವು ಮಿನ್ಸೆಡ್ ಮೀಟ್ ಅಂತ ಹೇಳ್ತೀವಿ, ಆ ಮಿನ್ಸೆಡ್ ಮೀಟನ್ನು ನಾವು ಬೇರೆ ಬೇರೆ ರೀತಿಯ ನಮ್ಮ ದಕ್ಷಿಣ ಭಾರತದಿರ್ಬೋದು ಉತ್ತರ ಭಾರತದ ಬೇರೆ ಬೇರೆ ಕಲಿನರಿ ರೆಸಿಪಿಯನ್ನು ನಾವು ಅಳವಡಿಸಿ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಿ ಬೇರೆ ಬೇರೆ ರೀತಿಯ ಈ ಉತ್ಪನ್ನಗಳನ್ನು ನಾವು ಮೀನಿಂದ ಮಾಡಬಹುದು. ಇದರಲ್ಲಿ ಈ ರೆಡಿ ಟು ಈಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ನಾವು, ಅಂದರೆ ಮೀನು ಕರಿ ಅಥವಾ ಮೀನಿನ ಸಾಂಬಾರು ಅಥವಾ ಮೀನಿನ ಸುಕ್ಕ, ಎಟ್ಟಿ ಸುಕ್ಕ ಈ ಥರದ್ದು ಈ ರಿಟಾರ್ಟೇಬಲ್ ಪೌಚಲ್ಲಿ ಸಾಮಾನ್ಯವಾಗಿ ತುಂಬ 121 ಡಿಗ್ರಿ ಸೆಲ್ಸಿಯಲ್ಸ್ ನಾವು ಥರ್ಮಲ್ ಪ್ರಾಸೆಸಿಂಗ್ ಮಾಡ್ತೀವಿ. ಇಂಥ ಉತ್ಪನ್ನಗಳನ್ನು ನಾವು ಈ ನಾರ್ಮಲ್ ಟೆಂಪರೇಚರಲ್ಲಿ 2 ವರ್ಷಗಳ ಕಾಲ ನಾವು ಇಡಬಹುದಾಗಿದೆ. ಅಂದರೆ ಇದು ರೆಡಿ ಟು ಈಟ್, ನಿಮಗೆ ರೈಸು, ಚಪಾತಿ ಅಥವಾ ಪರೋಟ ಇದ್ದರೆ ಅದನ್ನು ನೀವು ಹಾಗೆ ತಿನ್ನುವಂಥ ಪ್ರಕ್ರಿಯೆ. ಇದರ ಜೊತೆಗೆ ಈ ಮೀನಿನ ಸಾಸೇಜ್ ಅಂತ ತಾವು ಕೇಳಿರ್ತೀರಿ ಸಾಮಾನ್ಯವಾಗಿ, ಮೀನಿನ ಸಾಸೇಜು ಇದು ಜಾಪನೀಸ್ ಟೆಕ್ನಾಲಜಿ. ಇದು ಎಲ್ಲ ಕಡೆ ಚಿಕನ್ ಸಾಸೇಜು ಬೇರೆ ಕಡೆ ಎಲ್ಲ ಮಾರ್ಕೆಟಲ್ಲಿ ಸಿಗ್ತದೆ. ಮೀನಿನಿಂದ ಸಾಸೇಜ್ಗಳು ಸಾಮಾನ್ಯವಾಗಿ ಇಂಡಸ್ಟ್ರಿಗಳೆಲ್ಲ ಈ ಮೀನಿನ ಸಾಸೇಜ್ ಮಾಡ್ಬೋದು. ಇದರ ಜೊತೆಗೆ ಮೀನಿನ ಉಪ್ಪಿನಕಾಯಿ, ಸಿಗಡಿ ಉಪ್ಪಿನಕಾಯಿ, ಸಿಗಡಿ ಚಟ್ನಿ ಪೌಡ್ರು ಇವೆಲ್ಲ ಹಾಗೆ ತಿನ್ನುವಂಥದ್ದು. ಇನ್ನೊಂದು ಕೆಟಗರಿಲಿ ನಾವು ನೋಡಬೇಕಂತ ಹೇಳಿದರೆ ರೆಡಿ ಟು ಫ್ರೈ, ಅಂದರೆ ಈ ಮೀನ್ಸ್ ಆ್ಯಂಡ್ ಮೀಟಿಂದನೇ ನೀವು ಈ ಮೀನಿನ ಖಾದ್ಯ ಉತ್ಪನ್ನಗಳನ್ನು ಮಾಡ್ಬೋದು. ಅದರಲ್ಲಿ ಈ ಮೀನಿನ ಚಕ್ಕುಲಿ ಇರ್ಬೋದು, ಮೀನಿನ ಹಪ್ಪಳ ಇರ್ಬೋದು, ಮೀನಿನ ಸಮೋಸ ಇರ್ಬೋದು, ಮೀನಿನ ಕಟ್ಲೆಟ್ಸು, ಮೀನಿನ ಬಾಲ್ಸು, ಈ ವಿವಿಧ ರೀತಿಯ ಮೌಲ್ಯವರ್ಧನೆ ಉತ್ಪನ್ನಗಳನ್ನು ಮಾಡ್ಬೋದು. ಇನ್ನೂ ಒಂದು ನಾವು ರೆಡಿ ಟು ಕುಕ್ ಅಂತಲೂ ಸಹ ಮಾಡ್ತೀವಿ. ಕೆಲವರಿಗೆಲ್ಲ ಫ್ರೈ ಇಷ್ಟ ಆಗೋದಿಲ್ಲ, ಸೊ ರೆಡಿ ಟು ಕುಕ್ ಅಂತಲೂ ಸಹ ನಾವು ಮಾಡ್ಬೋದು. ಇದರ ಜೊತೆಗೆ ಸಾಮಾನ್ಯವಾಗಿ ನಾವು 1 ಕೆಜಿ ಮೀನು ತೊಗೊಂಡ್ರೆ ಒಂದು ಕನಿಷ್ಠ 55-60% ನಮಗೆ ಎಡಿಬಲ್ ಮೀಟ್ ಸಿಗುತ್ತೆ. ಇನ್ನೂ ಉಳಿದಿದ್ದು ನಾವು ಅದನ್ನು ಇನ್ನೆಡಿಬಲ್, ಅದು ನಾವು ತಿನ್ಲಿಕ್ಕಾಗಲ್ಲ. ಅಂಥ ಇದರಿಂದ ನಾವು ಈ ನ್ಯೂಟ್ರಾಸಿಟಿಕಲ್ ವ್ಯಾಲ್ಯೂ ಇರುವಂಥ ಅಂದರೆ ಫಾರ್ಮಸ್ಯೂಟಿಕಲ್ ರಿಲೆವೆನ್ಸ್ ಇರುವಂಥ ಉತ್ಪನ್ನಗಳನ್ನ ಸಹ ನಾವು ಮಾಡ್ಬೋದಾಗಿದೆ. ಇದರಲ್ಲಿ ಈ ಫಿಶ್ ಜೆಲಾಟಿನ್ ಅಂತ ಹೇಳ್ತೀವಿ, ಅಥವಾ ಈ ಸಿಗಡಿಯಿಂದ ಕೈಟೋಸಾನ್ ಅಂತ ನಾವು ಪ್ರಿಪೇರ್ ಮಾಡ್ತೀವಿ, ಹಾಗೂ ಫಿಶ್ ಪ್ರೋಟೀನ್ ಹೈಡ್ರೋಲೈಸೇಟ್ ಅಂತೇಳಿ ಇವೆಲ್ಲ ಉಪ ಉತ್ಪನ್ನಗಳು, ಇವೆಲ್ಲ ಫಾರ್ಮಸ್ಯೂಟಿಕಲ್ ರಿಲೆವೆನ್ಸ್ ಇದೆ. ಹಾಗಾಗಿ ಇವೆಲ್ಲ ಮೌಲ್ಯವರ್ಧನೆ ನಾವು ಮೀನಲ್ಲಿ ಮಾಡಬಹುದಾಗಿದೆ. ಮೊದಲು ಕೋಡ್ ಲಿವರ್ ಆಯಿಲ್, ಕಾಡ್ ಲಿವರ್ ಆಯಿಲ್, ಶಾರ್ಕ್ ಲಿವರ್ ಆಯಿಲ್ ಈ ತರದ್ದೆಲ್ಲ ಇತ್ತು. ಅದೇ ತರದ ಉತ್ಪನ್ನಗಳನ್ನ ಮಾಡಬಹುದು. ಸಾಮಾನ್ಯ ನಮ್ಮ ಹತ್ರ ಒಂದು ಕಲ್ಪನೆ ಇದೆ, ಒಂದು ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತ. ಈಗ ಇಂಡಸ್ಟ್ರಿ ಅಂತ ಹೇಳಿದ್ರೆ ತುಂಬಾ ದುಡ್ಡು ಬೇಕಾಗ್ತದೆ. ಸಾಮಾನ್ಯ ಜನರಿಗೆ ಹೇಗೆ ಮೊದಲೆಲ್ಲ ಹಾಗೆ ಇತ್ತು ಅನ್ಸುತ್ತೆ, ಇವಾಗಿನ ಕಾಲದಲ್ಲಿ ಆ ಕಾನ್ಸೆಪ್ಟ್ ಇಲ್ಲ. ಯಾಕಂದ್ರೆ ಈಗ ವಿವಿಧ ರೀತಿಯಲ್ಲಿ ನಾವು ಈ ಕ್ರಿಯಾಶೀಲ ಮೀನುಗಾರರು ಆಗಿರ್ಬೋದು ಅಥವಾ ಮಹಿಳಾ ಮೀನುಗಾರರು, ಇದರಲ್ಲಿ ಮಹಿಳೆಯರ ಸಬಲೀಕರಣ ಅನ್ನುವ ಒಂದು ನಿಟ್ಟಿನಲ್ಲಿ ಸಾಮಾನ್ಯವಾಗಿ ನಿರಂತರವಾಗಿ ಅವರಿಗೆ ಈ ತರಬೇತಿಗಳ ಮೂಲಕ ವೈಜ್ಞಾನಿಕವಾಗಿ ಹೇಗೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಬೇಕು, ಹಾಗೂ ಅದೇ ರೀತಿಯಲ್ಲಿ ಅದನ್ನು ಉತ್ತಮ ರೀತಿಯ ಪ್ಯಾಕೇಜ್ಗಳು, ಬ್ರ್ಯಾಂಡಿಂಗು, ಲೇಬಲ್ಗಳು ಅಥವಾ FSSA ಪರವಾನಿಗೆಗಳು ಇದನ್ನೆಲ್ಲ ಮಾಡಿ ನೀವು ಮಾರುಕಟ್ಟೆಯಲ್ಲಿ ಹೇಗೆ ಮಾರಬೇಕಂತ ನಾವು ಸಾಮಾನ್ಯವಾಗಿ ತರಬೇತಿಯಲ್ಲಿ ನಾವು ಹೇಳ್ತೀವಿ. ಇದು ಸುಮಾರು ಯೋಜನೆಗಳಿದ್ದಾವೆ, ಸರ್ಕಾರದ ಯೋಜನೆಗಳಿದ್ದಾವೆ. ಈ ಯೋಜನೆಗಳಲ್ಲಿ ಇವರು ತರಬೇತಿ ಪಡ್ಕೊಂಡ್ರೆ ಅದರಲ್ಲಿ ಅವರಿಗೆ ಈ ಒಂದು ಯಾವುದು ಎಂಟರ್ಪ್ರೈಸನ್ನು ಡೆವಲಪ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ಈ ಉದ್ಯಮವನ್ನು ಮಾಡಬೇಕಾದ್ರೆ ಉದ್ಯಮಶೀಲತೆಯ ಅವಕಾಶಗಳು ಎಷ್ಟಿದ್ದಾವೆ ಇದರಲ್ಲಿ? ಈಗ ಉದ್ಯಮಶೀಲತೆ ಅವಕಾಶಗಳು ಬಂದರೆ ಈ ಸಾಮಾನ್ಯವಾಗಿ ನಾವು ಆಂಗ್ಲ ಭಾಷೆಯಲ್ಲಿ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ನಾವು. ಈಗ ಮೀನುಗಾರಿಕಾ ಕಾಲೇಜಿನ ವತಿಯಿಂದ, ಮೀನು ಸಂಸ್ಕರಣ ತಾಂತ್ರಿಕ ವಿಭಾಗದಿಂದ ನಾವು ಎಕ್ಸ್ಕ್ಲೂಸ್ಲಿ ಮಹಿಳಾ ಮೀನುಗಾರರ ಸಬಲೀಕರಣ ಒಂದು ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಈ ತರಬೇತಿ ಕಾರ್ಯಕ್ರಮಗಳನ್ನು ಅಥವಾ ಆಂತರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ನಾವು ವಿವಿಧ ಯೋಜನೆಗಳಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ನಾವು ಮಾಡ್ತಾನೇ ಇದ್ದೀವಿ. ಅದರಲ್ಲಿ ನಾವು ಅವರಿಗೆ ವೈಜ್ಞಾನಿಕವಾಗಿ ಎಲ್ಲ ರೀತಿಯ ಈ ಖಾದ್ಯ ಉತ್ಪನ್ನಗಳನ್ನು ಹೇಗೆ ತಯಾರು ಮಾಡಬೇಕು ಮತ್ತು ಮಾರುಕಟ್ಟೆಗೆ ಹೇಗೆ ನೀವು ಲಗ್ಗೆ ಇಡಬೇಕು ಅನ್ನೋ ನಾವು ಎಲ್ಲ ಹೇಳಿದ್ದೀವಿ. ಇದರಲ್ಲಿ ಸರ್ಕಾರದ ಬೇರೆ ಬೇರೆ ಯೋಜನೆಗಳಲ್ಲಿ ಅವರಿಗೆ ಸಹಾಯಧನದ ಸವಲತ್ತುಗಳು ಇರೋದರಿಂದ ಅದನ್ನು ನಮ್ಮ ಮಹಿಳಾ ಮೀನುಗಾರರು ಅದನ್ನು ಬಳಸ್ಕೊಂಡಿದ್ದಾರೆ. ಬಳಸ್ಕೊಂಡು ತುಂಬ ಕ್ರಿಯಾಶೀಲರಾಗಿ ಸುಮಾರು ಎಂಟರ್ಪ್ರೈಸ್ಗಳು ಮಂಗಳೂರಿಂದ ಹಿಡಿದು ಕಾರವಾರವರೆಗೂ ಅವರು ತಮ್ಮದೇ ಆದ ಒಂದು ಜಾಗದಲ್ಲಿ ಎಂಟರ್ಪ್ರೈಸ್ಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೊಂದು ಗುಂಪು ಬೇಕಾಗ್ತದೆ ಅಥವಾ ಒಬ್ಬೊಬ್ಬರೇ ಮಾಡಬಹುದಾ? ಈ ಸಾಮಾನ್ಯವಾಗಿ ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಇದೆ, ಅದೇನಂತೇಳಿದರೆ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಜೇಷನ್ ಅಂತ. ಅದರಲ್ಲಿ ಫಿಶ್ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಜೇಷನ್ಸ್ ಅಂತ ಇದೆ. ಮೊದಲೆಲ್ಲ ಕೋಆಪರೇಟಿವ್ ಸೊಸೈಟಿಗಳಿತ್ತು, ಬೇರೆ ಬೇರೆ ಯಾವುದೋ ಇಶ್ಯೂಸ್ಗಳೆಲ್ಲ ಅದು ಅಷ್ಟು ಡೆವಲಪ್ ಆಗಲಿಲ್ಲ. ಈಗ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಜೇಷನ್ ಅಂದರೆ ಸುಮಾರು 1000+ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಅದರಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ, ಡೈರೆಕ್ಟರ್ಸ್ ಎಲ್ಲ ಇರ್ತಾರೆ. ಈಗ ಆ ಒಂದು ಕಾನ್ಸೆಪ್ಟು ಸರ್ಕಾರದ್ದು ಅಂಡರ್ಟೇಕಿಂಗ್ ಇರೋದ್ರಿಂದ ಅದರಲ್ಲಿ ತುಂಬ ಜನರು ಈ ಥರ ನಮ್ಮ ಹತ್ರ ತರಬೇತಿ ತೊಗೊಂಡ್ಬಿಟ್ಟು ಅವರಿಗೆ ತುಂಬ ಹೆಲ್ಪ್ ಆಗಿದೆ ಈ ಉದ್ಯಮೆಯನ್ನು ಶುರು ಮಾಡಲಿಕ್ಕೆ. ಯಾಕಂದರೆ ಹಣಕಾಸಿನ ಅವರಿಗೆ ಅಷ್ಟು ಕಷ್ಟ ಆಗಲಿಕ್ಕಿಲ್ಲ, ಯಾಕಂದ್ರೆ ತುಂಬ ಸ್ಟೇಕ್ ಹೋಲ್ಡರ್ಸ್ ಇರೋದರಿಂದ. ಆಮೇಲೆ ಈ ಸರ್ಕಾರದ ಸಹಾಯಧನಗಳನ್ನು ನೀವು ಇವರೆಲ್ಲ FAO ಮೂಲಕ ತೊಗೊಂಡ್ರೆ ತುಂಬ ಹೆಲ್ಪ್ ಆಗ್ಬೋದು ಅವರಿಗೆ. ಆ ನಿಟ್ಟಿನಲ್ಲಿ ತುಂಬ ಎಂಟರ್ಪ್ರೈಸ್ಗಳು ಮಂಗಳೂರು ಅಥವಾ ಮಲ್ಪೆ ಇರ್ಬೋದು ಅಥವಾ ಕಾರ ಇರ್ಬೋದು ಎಲ್ಲ ಕಡೆ ಆಗಿದೆ. ಈಗ ಮೀನುಗಾರಿಕೆಯ ಬಗ್ಗೆ ಎಫ್ ಪಿ ಒಗಳು ಇದ್ದಾವೋ ಹೇಗೆ? ಈಗ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಜನರಲ್ ಕಾನ್ಸೆಪ್ಟ್ ಇದು, ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕಡೆ ಇದೆ. ಈ ಮೊದಲೇ ಮೊದಲೇ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಕೋಆಪರೇಟಿವ್ ಸೊಸೈಟಿ ಅಂತ ಇರ್ತಾ ಇತ್ತು, ಅದರ ಲಿಮಿಟೆಡ್ ಮೆಂಬರ್ಸ್ ಇರ್ತಾ ಇದ್ರು. ಆದರೆ ಇಲ್ಲಿ ಏನು ಮಾಡಿದ್ದಾರೆ, ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಮಾಡಿದೆ, ಅದೊಂದು ಆ್ಯಕ್ಟ್ ಪ್ರಕಾರ ಅಂದರೆ ಅದರಲ್ಲಿ ಆಫೀಸರ್ಸ್ಗಳಿರ್ತಾರೆ, ಅಂದರೆ ಯಾವುದೇ ರೀತಿ ಅಲಿಗೇಷನ್ಸ್ಗಳು ಅಥವಾ ಇರೆಗ್ಯುಲಾರಿಟಿ ಆಗದೇ ಇರೋ ಹಾಗೆ. ಆ ಒಂದನ್ನು ಸರ್ಕಾರ ಒಳ್ಳೆಯ ಯೋಜನೆ ಇದು. ಈ ಒಂದು ಫಾರ್ಮರ್ ಪ್ರೊಡ್ಯೂಸರ್ಸಿಗೆ ನಾವು ತರಬೇತಿ ನೀಡಿದರೆ ಮತ್ತು ಸರ್ಕಾರದ ವಿವಿಧ ಹಂತಗಳಲ್ಲಿ ಅವರು ಆ ಯೋಜನೆಗಳಲ್ಲೇ ಸವಲತ್ತುಗಳನ್ನು ಪಡೆದು ಆ ಎಂಟರ್ಪ್ರೈಸ್ಗಳನ್ನು ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರಿ ಮಹಿಳಾ ಸಬಲೀಕರಣ ಅಂತ ಇದ್ರ ಮಧ್ಯೆ, ಈ ಒಂದು ಮೀನುಗಳ ಏನು ಮೌಲ್ಯವರ್ಧನೆ ಮಾಡುವಲ್ಲಿ ಮಹಿಳಾ ಸಬಲೀಕರಣ ಯಾವ ರೀತಿಯಲ್ಲಿ ಪಾತ್ರವನ್ನು ವಹಿಸ್ತದೆ? ಈಗ ಸಾಮಾನ್ಯವಾಗಿ ಈ ಪೋಸ್ಟ್ ಹಾರ್ವೆಸ್ಟ್ ಆಕ್ಟಿವಿಟೀಸಲ್ಲಿ ಮಹಿಳೆಯರು ತುಂಬ ತೊಡಗಿರೋದ್ರಿಂದ ಮತ್ತು ಈ ಮೀನಿನ ವಿವಿಧ ಖಾದ್ಯ ಪದಾರ್ಥಗಳು ಉತ್ಪನ್ನಗಳು ಮಾಡಬೇಕಂತ ಹೇಳಿದರೆ ಮಹಿಳೆಯರೇ ಪರಿಣಿತರಾಗಿರ್ತಾರೆ. ಈಗ ಮೀನಿನ ಉಪ್ಪಿನಕಾಯಿ ಅಥವಾ ಸಿಗಡಿ ಉಪ್ಪಿನಕಾಯಿ ಚಟ್ನಿ ಪೌಡ್ರ್ ಅನ್ನೋದು ಅದೇನು ದೊಡ್ಡ ಟೆಕ್ನಾಲಜಿ ಅಲ್ಲ. ಆದರೆ ಈ ವೈಜ್ಞಾನಿಕವಾಗಿ ಮಾಡ್ತಾ ಇದ್ರಂತ ಒಂದು ಕನ್ಸರ್ನ್ ಇಲ್ಲಿ. ಈಗ ಒಂದು ಉಪ್ಪಿನಕಾಯಿ ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ಅಸಿಡಿಟಿ ಇರಬೇಕು, ಉಪ್ಪು ಹಾಕಬೇಕು ನಮಗೆ ಗೊತ್ತಿರಬೇಕು. ಈಗ ನಾವು ಇನ್ನೊಬ್ಬರಿಗೆ ತಿನ್ಲಿಕ್ಕೆ ಕೊಡುವಾಗ ಕೆಲವು ಮಾನದಂಡಗಳನ್ನು ಅಳವಡಿಸಿ ನಾವು ಮಾಡಬೇಕಾಗಿದೆ. ಹಾಗಾಗಿ ಮಹಿಳೆಯರು ಇದರಲ್ಲಿ ತುಂಬ ಕ್ರಿಯಾಶೀಲರಾಗಿದ್ದಾರೆ. ಆಮೇಲೆ ಮಹಿಳೆಯರು ಯಾವುದೇ ಒಂದು ತರಬೇತಿಗೆ ಬಂದಾಗ ಅವರು ತುಂಬ ಉತ್ಸುಕದಿಂದ ಎಂಥ್ಯೂಜಾಸ್ಟಿಕ್ಕಾಗಿ ಕಲಿತಾರೆ. ಅದನ್ನೇ ಅದೇ ಥರನೇ ಅವರು ತಮ್ಮ ನಿಜ ಜೀವನದಲ್ಲಿ ಅಳವಡಿಸ್ತಿರೋದ್ರಿಂದ ವೈಜ್ಞಾನಿಕವಾಗಿ ಈ ಉತ್ಪನ್ನಗಳನ್ನು ಹೇಗೆ ತಯಾರು ಮಾಡಬೇಕನ್ನೋದು ನಾವು ಅವರಿಗೆ ಕೂಲಂಕುಷವಾಗಿ ತರಬೇತಿಗಳ ಮೂಲಕ ಹೇಳಿದ್ದೇವೆ. ಹಾಗೆಯೇ ಕೆಲವು ಮಹಿಳಾ ಮೀನುಗಾರರು ತಮ್ಮದೇ ಆದ ಒಂದು ಎಂಟರ್ಪ್ರೈಸನ್ನು ಮಾಡಿಕೊಂಡಿದ್ದಾರೆ, ಹಾಗೂ ಕೆಲವು ಎಫ್ ಇ ಒಗಳು ಸಹ ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ನಾನಿಲ್ಲಿ ಹೇಳಬೇಕಂತ ಹೇಳಿದರೆ ಮಲ್ಪೆ ಮೀನುಗಾರರ ಉತ್ಪಾದಕರ ಸಂಘ ಅಥವಾ ಉಡುಪಿ ಕಿನಾರ ಉತ್ಪಾದಕರ ಸಂಘ ಸುಮಾರು, ಆಮೇಲೆ ಕೋಡೇಸ್ ಅಂತ ಇದೆ ಸಿರಿಸಿಯಲ್ಲಿ, ಇವರೆಲ್ಲ ತುಂಬ ಕ್ರಿಯಾಶೀಲ ಮೀನುಗಾರ ಮಹಿಳೆಯರು. ಅವರದೇ ಆದ ಒಂದು ಉದ್ಯಮೆಯನ್ನು ಶುರು ಮಾಡಿಕೊಂಡಿದ್ದಾರೆ ಮತ್ತು ದೇಶೀಯ ಮಾರ್ಕೆಟ್ಗಳಲ್ಲಿ ಅವರೆಲ್ಲ ಪ್ರಾಡಕ್ಟ್ಗಳು ಎಲ್ಲ ಕಡೆ ಬರ್ತಾ ಇದೆ. ಇದಕ್ಕೆ ಬೇಕಾದ ಬಂಡವಾಳವನ್ನು ಅವರು ಹಾಕ್ಕೊಳ್ಳಿಕ್ಕೆ ಯಾವುದಾದ್ರೂ ವೈಜ್ಞಾನಿಕವಾದಂಥ ಉಪಕರಣಗಳು ಬೇಕಾಗ್ತದೆ? ಈಗ ನಾನು ಮೊದಲೇ ಹೇಳಿದ ಹಾಗೆ ಈ ಸಣ್ಣ ಪುಟ್ಟ ಈಗ ನಾವು ಮೀನಿನ ಉಪ್ಪಿನಕಾಯಿ ಸಿಗಡಿ ಉಪ್ಪಿನಕಾಯಿ ಚಟ್ನಿ ಪೌಡ್ರ್ಗಳಿಗೆಲ್ಲ ಸಾಮಾನ್ಯವಾಗಿ ಅದು ತುಂಬ ಜಾಸ್ತಿ ಕಾಸ್ಟ್ಲಿ ಇರೋ ಮೆಷಿನರಿಸ್ಗಳು ಬೇಕಾಗೋದಿಲ್ಲ. ಆದರೆ ಈ ಮೀನಿನ ಸಾಸೇಜ್ ಇರ್ಬೋದು, ಈ ಪ್ಯಾಟೀಸ್ಗಳಿರ್ಬೋದು, ಇವೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಆ ಮೀನಿನಿಂದ ನಾವು ಮಾಂಸವನ್ನು ಬೇರ್ಪಡಿಸಬೇಕು, ಅದರ ವೇಸ್ಟೇ ಬೇರೆ ಕಡೆ ಹೋಗುತ್ತೆ, ಮಾಂಸನೇ ಬೇರೆ ಕಡೆ ಆಗುತ್ತೆ. ಹಾಗಾಗಿ ಅತಿ ವಿಶೇಷವಾಗಿರುವ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ಬೇಕಾಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಆಗುತ್ತೆ. ಅದರ್ವೈಸ್ ಈಗ ಸಾಮಾನ್ಯವಾಗಿ ಸರ್ಕಾರ ಮಟ್ಟದಲ್ಲಿ ಇವೆಲ್ಲ ನಮ್ಮ ಮೀನುಗಾರರಿಗೆ ತುಂಬ ಅವಕಾಶಗಳಿರೋದ್ರಿಂದ ಅದನ್ನು ಅವರು ಆ ಯೋಜನೆಯನ್ನು ಪಡ್ಕೋಬಹುದು. ಒಳ್ಳೆಯದು ಡಾಕ್ಟರ್ ಮಂಜನಾಯಕ್ ಅವರೇ, ಮುಖ್ಯವಾಗಿ ಈ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಯಾವ ರೀತಿಯಲ್ಲೆಲ್ಲ ತಯಾರಿಸಿ ಒಂದು ಮಾರುಕಟ್ಟೆಯನ್ನು ಮಾಡಿದರೆ ಅವರಿಗೆ ಹೆಚ್ಚಿನ ಲಾಭಗಳನ್ನು ಪಡೀಬಹುದು, ಅದರಲ್ಲಿ ಮಹಿಳಾ ಮೀನುಗಾರರು ಯಾವ ರೀತಿಯಲ್ಲೆಲ್ಲ ಕಾರ್ಯಪ್ರವೃತ್ತರಾಗಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದ ಪ್ರಾಧ್ಯಾಪಕರೂ ಆದ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಬಿ ಮಂಜನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿ ನೀವು ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ವಾಣಿ ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್.